ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. सूखा हो या बेमौसम की बरखा हो, कीड़ा लगे खेत में या दुविधा हो, बहुत ही कम प्रीमियम पे पूरी हो भरपाई, फसल बीमित रहे कटाई के बाद भी भाई. हाँ, ऋणी या अऋणी अब हर किसान लाभ उठाए, एक मौसम मकदर है सब किसान बीमा कराए. प्रधानमंत्री फसल बीमा योजना से हर किसान मुस्काए. कृषि और किसान कल्याण मंत्रालय द्वारा किसान हित में जारी. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣ ಶರಣಾರ್ಥಿ. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಹಿರೇಬೆನ್ನೂರು ಗ್ರಾಮದ ಕೃಷಿಕ ಹೆಚ್ಆರ್ ಗೋವಿಂದರಾಜು ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ರೈತರಿಗೆ ಸಲಹೆ, ಜನಪದ ಗೀತೆಗಳನ್ನು ಕೂಡ ಕಾರ್ಯಕ್ರಮದಲ್ಲಿ ಕೇಳ್ತೀರಿ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗಬೇಕಾ, ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ, 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1-800-420-2223 ಕರೆ ಮಾಡಿ. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಹೈನುಗಾರಿಕೆಯಲ್ಲಿ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಹಿರೇಬೆನ್ನೂರು ಗ್ರಾಮದ ಕೃಷಿಕ ಹೆಚ್ಆರ್ ಗೋವಿಂದರಾಜು ಅವರೊಂದಿಗೆ ಸಂದರ್ಶನವನ್ನ. ಇವರನ್ನ ಸಂದರ್ಶಿಸುತ್ತಾರೆ ಯುಎಂ ಮರಳಸಿದ್ದೇಶ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ತಾಲೂಕಿನ ಹಿರೇಬೆನ್ನೂರು ಗ್ರಾಮದ ಒಬ್ಬ ಯುವ ಕೃಷಿಕರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಈ ಒಂದು ಹೈನುಗಾರಿಕೆಯನ್ನ ಕೃಷಿ ಜೊತೆಗೆ ಉಪಕಸಬಾಗಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಗೋವಿಂದರಾಜ್ ಅವರೇ. ನಮಸ್ತೆ ಸರ್. ಗೋವಿಂದರಾಜ್ ಅವರೇ, ಹೇಳಿ, ಈ ಒಂದು ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಒಂದು ಬಾಲ್ಯದಲ್ಲಿ ಬಾಲ್ಯ ಜೀವನ ಹೇಗೆ ಕಳೆದಿರಾ? ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಲೆ ಸ್ವಂತ ನಮ್ಮ ಹಿರಿಯರು ಹೇಳ್ತಾರೆ. ಕೃಷಿ ಅನ್ನ ನಮ್ಮ ದೇಶ ಸುಮಾರು ವರ್ಷಗಳಿಂದ ನಂಬಿಕೊಂಡು ಬಂದಿದೆ. ದೇಶದ ಬೆನ್ನೆಲುಬಾಗಿ ನಾವು ಕೃಷಿಯನ್ನು ಅವಲಂಬಿತವಾಗಿದ್ದೇವೆ. ಹಾಗಾಗಿ ದೇಶಕ್ಕೆ ನಾವೇನಾದರೂ ಕೃಷಿಯಲ್ಲಿ ಒಂದು ಅಭಿವೃದ್ಧಿ ಕಾಣಬೇಕಾದ ದೃಷ್ಟಿಯಿಂದ ನಾನು ಬಿಕಾಂ ಪದವಿ ಮಾಡುವಾಗಲೇ ಕೃಷಿಯಲ್ಲಿ ಅತಿ ಹೆಚ್ಚು ಆಸಕ್ತಿ ಹೊಂದಿದ್ದೆ. ಹಾಗಾಗಿ ತಂದೆ ಮತ್ತು ತಾಯಿಯವರೊಟ್ಟಿಗೆ ಸೇರಿ ಸ್ವಲ್ಪ ಕೃಷಿಯಲ್ಲಿ ಒಂದು ಯಾವ ರೀತಿ ಮಾಡಬಹುದು ಅಂತೇಳಿ ಸುಮಾರು ಒಂದು 5-6 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೇವೆ. ಈಗ ಅಷ್ಟೊಂದು ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದಂಥವ್ರು ಈಗ ಬೇರೆ ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ಬೇಕು ಅಂತೇಳಿ ಮನಸ್ಸು ಮಾಡಲಿಲ್ಲ ನೀವು? ಈಗ ನಾವು ಬೇರೆಯವ್ರ ಹತ್ರ ಹೋದ್ರೆ ಒಂದು ಒಬ್ಬರ ಕೈ ಕೆಳಗೆ ದುಡಿಬೇಕಾಗ್ತದೆ. ಅದೇ ನಾವು ಒಬ್ಬ ಸ್ವಾವಲಂಬಿ ಆಗಿ ಸ್ವತಂತ್ರವಾಗಿ ಬದುಕಬೇಕಂದ್ರೆ ಅದು ಮುಖ್ಯವಾಗಿ ಕೃಷಿನೇ ಮಾಡ್ಬೇಕನ್ನಿಸ್ತು. ಅದಕ್ಕೆ ಈ ಒಂದು ಕ್ಷೇತ್ರನ ಆಯ್ಕೆ ಮಾಡ್ಕೊಂಡ್ವಿ. ಈಗ ಓದ್ಕೊಂಡಿದ್ದಂಥವ್ರು ನಿಮಗೆ ಕೃಷಿ ಗೊತ್ತಿತ್ತ ನಿಮಗೆ? ಕೃಷಿ ಅಂದ್ರೆ ಈಗ ತಂದೆ ತಾಯಿಗಳು ಮತ್ತೆ ನಮ್ಮ ಪೂರ್ವಜರು ಮೂಲತಃ ಕೃಷಿ ಹಿನ್ನೆಲೆಯವರಾಗಿದ್ದರಿಂದ ಹಾಗಾಗಿ ಅದ್ರ ಬಗ್ಗೆ ಆಸಕ್ತಿನೂ ಇತ್ತು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನೂ ಇತ್ತು. ಈಗ ಬೇರೆ ಕಡೆ ಎಲ್ಲ ನೋಡ್ತಾ ಇದೀವಿ ನಾವು, ಈಗ ಸಾಕಷ್ಟು ವಿದ್ಯಾಭ್ಯಾಸ ಮಾಡ್ಕೊಂಡಂತವ್ರು ನಗರಗಳಿಗೆ ವಲಸೆ ಹೋಗಿ ಅಲ್ಲೆಲ್ಲ ಒಂದು ಕೆಲ್ಸಕ್ಕೆ ಸೇರ್ಕೊಂಡು ಜೀವನ ಮಾಡೋದನ್ನ ನೋಡಿದೀವಿ. ಅಂದ್ರೆ ಅಂತ ಒಂದು ವ್ಯಕ್ತಿಗಳನ್ನ ನೋಡಿದಾಗ ನಿಮಗೆ ಏನನ್ಸುತ್ತೆ? ಸರ್, ಈಗ ನಾವು ಒಂದು ಎಕ್ಸಾಂಪಲ್ ನೋಡಬಹುದು, ನಾವೆಲ್ಲರೂ ಕೂಡ ಹಳ್ಳಿಯನ್ನು ಬಿಟ್ಟು ಪೇಟೆಗೆ ಸೇರ್ತಿರೋದು. ಯಾಕೆ ಅಂದ್ರೆ ಇಲ್ಲಿ ಯಾರೂ ಕೂಡ ವಿಜ್ಞಾನ ತಂತ್ರಜ್ಞಾನವನ್ನು ಅವಲಂಬನೆ ಮಾಡಿಕೊಂಡು ಕೃಷಿ ಮಾಡ್ತಾ ಇಲ್ಲ. ಎಲ್ಲರೂ ಕೂಡ ನಾವು ಒಂದು ಡಿಗ್ರಿ ಓದಿದೆ, ಒಂದು ಏನೋ ಬಿಟೆಕ್ ಮಾಡಿದೆ ಏನೋ ಅಂದ್ಕೊಂಡು ನಗರಕ್ಕೆ ಹೋಗಿ ಅಲ್ಲಿ ಯಾರೋದೋ ಒಂದು ಐಟಿ ಬಿಟಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆಲ್ಲ ನಾವು ಮೊನ್ನೆ ಒಂದು ರಿಪೋರ್ಟ್ ಬಂದಿದೆ, ಒಂದು ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂದ, ಐಟಿ ಎಂಪ್ಲಾಯಿಗಳಿಗೆ ಏನು ಲಿವರ್ ಕ್ಯಾನ್ಸರ್, ಫ್ಯಾಟಿ ಲಿವರ್ ಈ ತರ ಎಷ್ಟೋ ಸುಮಾರು ಏನು ರೋಗಗಳು ಬರ್ತಿದ್ದಾವೆ. ನಾವು ಮೊದಲು ಆರೋಗ್ಯವಂತರಾಗಿರೋದೆ ನಮ್ಮ ಏನು ಜೀವನ ಸಾಗಿಸೋದಕ್ಕೆ ಮುಖ್ಯ ಉದ್ದೇಶ. ನಾವೆಲ್ಲೋ ದೂರದ ಕಾಣದ ನಗರ ಸಿಟಿಗಳಿಗೆ ಹೋಗಿ ನಮ್ಮ ಆರೋಗ್ಯವನ್ನು ಏರ್ಪೇರು ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಇದ್ದಿದ್ರಲ್ಲೇ ನಮ್ಮ ಮನೆ ಅಂಗಳದಲ್ಲಿ ಕೃಷಿಯನ್ನು ಮಾಡಿಕೊಂಡು ನೆಮ್ಮದಿಯಲ್ಲಿ ಇರೋದು ಒಂಥರ ಸುಖಕರ ಜೀವನ ಅನ್ನಿಸ್ತು. ಸುಮಾರು ನಮ್ಮ ದೇಶದಲ್ಲಿ ಪ್ರಾಚೀನ ಕಾಲದಿಂದಲೂ ಕೂಡ ಸಾವಯವ ಕೃಷಿಯನ್ನೇ, ಮನೆಯಲ್ಲಿರುವಂತಹ ಗೋಗಳನ್ನು ಬಳಸಿಕೊಂಡು ಅದರಿಂದ ತ್ಯಾಜ್ಯ ವಸ್ತುಗಳನ್ನು ಬೆಳೆಸಿಕೊಂಡು ಕೃಷಿ ಮಾಡ್ತಾ ಬರ್ತಿದ್ರು. ಏನು ಕಾಲಕ್ರಮೇಣ ಜನಸಂಖ್ಯೆ ಸ್ಫೋಟಕವಾಗಿ ಅಭಿವೃದ್ಧಿ ಹೊಂದಿರೋದ್ರಿಂದ ನಮ್ಮ ದೇಶದಲ್ಲೂ ಕೂಡ ಹಸಿರು ಕ್ರಾಂತಿಯ ಇದರಿಂದ ಏನು ಆಹಾರ ಅಭಿವೃದ್ಧಿಯಲ್ಲಿ ಯಥೇಚ್ಛ ಗಣನೀಯವಾಗಿ ಹೆಚ್ಚಳ ಕಾಣಿತು. ಹಾಗಾಗಿ ಆ ಸಮಯದಲ್ಲಿ ಏನಾಯ್ತು, ನಮ್ಮ ದೇಶೀಯ ಬೀಜಗಳಾಗಿರ್ಬೋದು ಇದೆಲ್ಲ ನಶಿಸಿ ಹೋಯಿತು. ಆ ದೃಷ್ಟಿಯಿಂದ ನಾವು ನಶಿಸಿ ಹೋಗಿರುವಂತಹ ಕೃಷಿಯನ್ನ ಮತ್ತೆ ಮುನ್ನೆಲೆಗೆ ತರಬೇಕು. ಈ ಒಂದು ಏನು ಫರ್ಟಿಲೈಸರ್ ಆಗಿರ್ಬೋದು, ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು ಇವನ್ನೆಲ್ಲವನ್ನು ಬಳಸದೆ ನಮ್ಮಲ್ಲಿರುವಂತಹ ಸಾವಯವ ಅಂದ್ರೆ ನಾವು ಹಸುವಿನ ಸಗಣಿಯಿಂದ ಎರೆಹುಳು ಗೊಬ್ಬರವನ್ನು ತಯಾರಿಸಿಕೊಳ್ಳುವಂಥದ್ದು, ಜೀವಾಮೃತ ಮಾಡಿಕೊಳ್ಳುವಂಥದ್ದು, ಗೋಕುರ್ಬಾಮೃತ ಮಾಡಿಕೊಳ್ಳುವಂಥದ್ದು, ಹೀಗೆ ಶೂನ್ಯ ಬಂಡವಾಳದಿಂದ ಕೃಷಿಯನ್ನು ಅವಲಂಬನೆ ಮಾಡಿಕೊಂಡು ನಾವು ಮುಂದಿನ ಪೀಳಿಗೆಗೆ ನಾವು ಏನನ್ನು ಬಿಟ್ಟು ಹೋಗ್ತೀವಿ ಎಲ್ಲ ಗೊತ್ತಿಲ್ಲ. ಒಂದು ಒಳ್ಳೆಯ ಭೂಮಿ ನೆಲ ಜಲವನ್ನು ಬಿಟ್ಟುಕೊಡುವ ಉದ್ದೇಶದಿಂದ ನಾವು ಸಾವಯವ ಕೃಷಿ ಮಾಡ್ತಾ ಇದ್ದೇವೆ. ಆದಷ್ಟು ಈ ರಾಸಾಯನಿಕ ಮುಕ್ತವಾದ ಒಂದು ಕೃಷಿಯನ್ನ ಮಾಡಬೇಕು ಅಂತ ಹೇಳ್ತೀರಾ? ಖಂಡಿತವಾಗಿ ಕೂಡ ರಾಸಾಯನಿಕ ಮುಕ್ತ ಕೃಷಿಯನ್ನ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಈಗ ನಾವು ಒಂದು 50-60 ವರ್ಷದಿಂದ ರಾಸಾಯನಿಕ ಏನು ಅವಲಂಬನೆ ಆಗಿರೋದ್ರಿಂದ ಒಂದೇ ಬಾರಿ ನಾವು ಬಂದ್ರೆ ಈಲ್ಡ್ ಕಡಿಮೆ ಆಗ್ತದೆ ಆಹಾರದಲ್ಲಿ, ಮತ್ತೆ ಅದೊಂದು ಏನಾಗುತ್ತೆ ಇಂಬ್ಯಾಲೆನ್ಸ್ ಆಗುತ್ತೆ. ಹಾಗೆ ನಾವೇನ್ ಮಾಡ್ಬೇಕು ಅಂದ್ರೆ ಕಾಲಕ್ರಮೇಣ ಒಂದ್ 2-3 ವರ್ಷದಲ್ಲಿ ಬ್ಯಾಲೆನ್ಸ್ ಮಾಡಿಕೊಳ್ಳುವಂಥದ್ದು. 5 ಚೀಲ ನಾವು ಫರ್ಟಿಲೈಸರ್ ಹಾಕುವಂತ 2.5 ಚೀಲಕ್ಕೆ ಬರುವುದು, 2.5 ಚೀಲ ಹಾಕುವವರು 1 ಚೀಲಕ್ಕೆ ಬರುವುದು, ಆಮೇಲೆ 1/2 ಚೀಲ, ಹಿಂಗೆ ಕ್ರಮೇಣ 2-3 ವರ್ಷಗಳಲ್ಲಿ ನಾವು ಸಂಪೂರ್ಣ ಸಾವಯವ ಕೃಷಿಯನ್ನು ಅವಲಂಬನೆ ಮಾಡ್ಕೊಳ್ಬೇಕಾಗುತ್ತೆ. ಗೋವಿಂದ ರಾಜ್ ಅವರು, ಎಷ್ಟು ಎಕರೆ ನಿಮಗೆ ಕೃಷಿ ಭೂಮಿ ಇದೆ, ಏನೇನ್ ಬೆಳೀತಾ ಇದ್ದೀರಾ? ಸರ್, ನಮ್ದೊಂದು ಸುಮಾರು 3 ಎಕರೆ ಕೃಷಿ ಭೂಮಿ ಇದೆ. ಅದ್ರಲ್ಲಿ ನಾವು ಮೆಕ್ಕೆಜೋಳ ಬೆಳಿತೇವೆ, ಮತ್ತೆ ತೊಗರಿ, ಅವರೆ, ಹತ್ತಿ ಬೆಳಿತೇವೆ. ಈಗ ಸಿರಿಧಾನ್ಯಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ, ಈಗ ಸಿರಿಧಾನ್ಯಗಳ ಒಂದು ಮಹತ್ವದ ಬಗ್ಗೆ ಮಾತಾಡಿ. 2023 ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಘೋಷಣೆ ಮಾಡಿತ್ತು. ಆ ಒಂದು ಇದರಿಂದ ಪ್ರತಿಯೊಬ್ಬರು ಕೂಡ ಸಿರಿಧಾನ್ಯವನ್ನು ಬೆಳಿಬೇಕು. ಅದರಲ್ಲಿ ನಮ್ಮ ಎಸ್ಪೆಷಲ್ ಚಿತ್ರದುರ್ಗದಲ್ಲಿ ಸಿರಿಧಾನ್ಯ ಬೆಳೆಯುವುದಕ್ಕೆ ಹೆಚ್ಚು ಮಹತ್ವ ನೀಡಬೇಕಾಗ್ತದೆ. ಯಾಕೆಂದ್ರೆ ಇದೊಂದು ಬರಗಾಲದ ನಾಡಾಗಿರೋದ್ರಿಂದ ಅಲ್ಪಾವಧಿ ಕೃಷಿ ಇದು ಸಿರಿಧಾನ್ಯ, ಅದು ಕೇವಲ 90 ದಿನಗಳಲ್ಲಿ ನಾವು ಕಟಾವು ಮಾಡಬಹುದು. ಮತ್ತೆ ಅದರಿಂದ ಸಿರಿಧಾನ್ಯಗಳನ್ನ ಬೆಳೆಯೋದ್ರಿಂದ ಏನಾಗ್ತದೆ, ನಮ್ಮ ಒಂದು ಕಾಸ್ಟ್ ಕೂಡ ರೈತರಿಗೆ ತುಂಬಾ ಕಡಿಮೆ ಆಗುತ್ತೆ. 10,000 ನಾವು ಎಲ್ಲ ಒಂದು ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಬಹುದು. ಮತ್ತೆ ಯಾವುದೇ ರೀತಿ ಅದಕ್ಕೆ ರಾಸಾಯನಿಕ ಗೊಬ್ಬರಗಳು ಹಾಕುವ ಅವಶ್ಯಕತೆ ಇರೋದಿಲ್ಲ, ಕೀಟನಾಶಕದ ಅವಶ್ಯಕತೆ ಇರೋದಿಲ್ಲ, ಮತ್ತೆ ಅದಕ್ಕೆ ಯಾವುದೇ ರೀತಿ ಕಳೆ ಸಮಸ್ಯೆ ಕೂಡ ಬರೋದಿಲ್ಲ. ಮತ್ತೆ ಅದ್ರ ನಾವು ಸಿರಿಧಾನ್ಯಗಳ ಬೆಳೆಯೋದ್ರಿಂದ ಭೂಮಿ ಕೂಡ ಹೆಚ್ಚು ಫಲವತ್ತತೆಯನ್ನು ಪಡ್ಕೊಳ್ತಾ ಹೋಗ್ತದೆ, ಮತ್ತೆ ಮಣ್ಣಿನ ಸವಕಳಿ ಕಡಿಮೆ ಆಗುತ್ತೆ. ಈಗ ನಮ್ಮ ದೇಶದಲ್ಲಿ ಸಿರಿಧಾನ್ಯಗಳು ಕೂಡ ಒಳ್ಳೆ ಮಾರ್ಕೆಟಿಂಗ್ ಇದೆ, ಒಳ್ಳೆ ರೇಟ್ ಇದೆ, ಮತ್ತೆ ಗೌರ್ಮೆಂಟ್ ಇಂದನು ಕೂಡ ಅದಕ್ಕೆ ಹೆಕ್ಟೇರ್ಗೆ ಇಷ್ಟು ಅಂತ ಇದನ್ನು ಕೊಡ್ತಿದ್ದಾರೆ, ಗೌರವಧನ ಕೊಡ್ತಿದ್ದಾರೆ. ಹಾಗಾಗಿ ನಾವು ಮುಂದಿನ ದಿನಮಾನಗಳಲ್ಲಿ ಸಿರಿಧಾನ್ಯಗಳನ್ನ ಈಗ ಉತ್ತರ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಬೆಳೀತಿದ್ದಾರೆ ಆಲ್ರೆಡಿ. ನಾವು ಈ ಕಡೆ ದಕ್ಷಿಣ ಭಾಗದಲ್ಲಿ, ಮಧ್ಯ ಕರ್ನಾಟಕದಲ್ಲಿ, ನಮ್ಮ ಚಿತ್ರದುರ್ಗ, ದಾವಣಗೆರೆ ಈ ಭಾಗದಲ್ಲಿ ಕೂಡ ಸಿರಿಧಾನ್ಯಗಳ ನವಣೆ, ಹಾರಕ, ಕೊರಲೆ, ಬರಗು, ಸಾಮೆ, ಹೂದಲು, 9 ಸಿರಿಧಾನ್ಯಗಳಿದಾವೆ, ಅವನ್ನ ನವಧಾನ್ಯಗಳು ಅಂತ ಕರೀತೇವೆ. ಈ ಒಂದು ಸಿರಿಧಾನ್ಯಗಳನ್ನ ಬೆಳಿಬೇಕು. ಇದು ನಮ್ಮ ಹರಪ್ಪ ಮತ್ತು ಸಿಂಧು ನಾಗರಿಕತೆ ಬಯಲಿನಲ್ಲಿ ಇವನು ಬೆಳೆದಿರುವಂತಹ ಒಂದು ಕುರುಹು ಕೂಡ ಇದೆ. ಹಾಗಾಗಿ ನಮ್ಮ ಒಂದು ಸಂಪ್ರದಾಯ, ನಮ್ಮ ಒಂದು ಏನು ಸಿರಿಧಾನ್ಯಗಳನ್ನ ನಾವು ಮುಂದುವರಿಸಬೇಕು ಅಂತ ಕೇಳ್ಕೊಳ್ತೀನಿ. ಯಾಕೆಂದ್ರೆ ಸಿರಿಧಾನ್ಯಗಳನ್ನ ಬೆಳೆದು ಅದನ್ನ ರೈತರ ಸೇವಿಸಿ ಮತ್ತೆ ಸಮಾಜಕ್ಕೆ ಅದನ್ನು ಹಂಚೋದ್ರಿಂದ ಸಿರಿಧಾನ್ಯಗಳಲ್ಲಿ ಯಥೇಚ್ಛವಾದಂತಹ ಪೋಷಕಾಂಶಗಳು, ನಾರಿನಂಶ ಆಗಿರ್ಬೋದು, ನಮ್ಮ ದೇಹಕ್ಕೆ ಏನೇನು ಬೇಕು ಅದೆಲ್ಲ ಕೂಡ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಬಿಪಿ, ಶುಗರು, ಕ್ಯಾನ್ಸರ್ ಈ ತರ ಕಾಯಿಲೆಗಳನ್ನ ನಾವು ಊಟದಲ್ಲೇ ಅದನ್ನ ನಿವಾರಣೆ ಮಾಡ್ಕೊಳ್ಬಹುದು ಸಿರಿಧಾನ್ಯ ಸೇವನೆಯಿಂದ. ಈಗ ಮೊದಲೆಲ್ಲ ಈಗ ಸಿರಿಧಾನ್ಯಗಳು ಅಂತಂದ್ರೆ ಈಗ ಕಿರಿಧಾನ್ಯ ಅಂತ ಕರಿತಾ ಇದಾರೆ, ಇವು ಬಡವರಿಗೆ ಅಷ್ಟೇ ಸೀಮಿತ ಆಗಿದ್ವು, ಬಡವರ ಆಹಾರ ಅಂತ ಇದ್ರು. ಈಗೆಲ್ಲ ಸಾಕಷ್ಟು ಬದಲಾವಣೆ ಆಗಿದೆ ಅಲ್ವಾ? ಹೌದು ಸರ್, ಯಾಕೆಂದ್ರೆ ನೀವ್ ಹೇಳಿದ್ರಿ ಮೊದಲೆಲ್ಲ ಅದನ್ನ ಕಿರುಧಾನ್ಯಗಳು ಅಂತಿದ್ರು, ಹೆಸರೇ ಸೂಚಿಸ್ತಿದೆ ಸಿರಿಧಾನ್ಯ, ಸಿರಿ ಅಂದ್ರೆ ಶ್ರೀಮಂತಿಕೆ ಅಲ್ವಾ ಸರ್. ಅದರಲ್ಲಿ ಇರುವಂತಹ ಯಥೇಚ್ಛವಾದ ಪೌಷ್ಟಿಕಾಂಶಗಳ ಗುಣದಿಂದನೇ ಅದಕ್ಕೆ ಸಿರಿಧಾನ್ಯ ಅಂತ ಹೆಸರು ಬಂತು. ಯಾಕೆಂದ್ರೆ ಮುಂಚೆ ಎಲ್ಲ ನೀವ್ ಹೇಳ್ದಂಗೆ ಅದು ಬಡವರ ಧಾನ್ಯ ಆಗಿತ್ತು, ಯಾರೋ ನಿರ್ಗತಿಕರಂತ ಏನು ಅವರೆಲ್ಲ ಬಳಸ್ತಾ ಇದ್ದಾರೆ. ಇತ್ತೀಚಿನ ದಿವಸಗಳಲ್ಲಿ ಅದು ಶ್ರೀಮಂತರು ಬಳಸುವಂತಾಗಿದೆ. ಯಾಕೆಂದ್ರೆ ನಮ್ಮ ಹಳ್ಳಿ ಜನಕ್ಕೆ ಅದ್ರ ಬಗ್ಗೆ ಒಂದು ಅವೇರ್ನೆಸ್, ಮಾಹಿತಿ ಕ್ರಮೇಣ ಕಡಿಮೆ ಆಗಿರೋದ್ರಿಂದ ಈಗ ಸಿಟಿಯಲ್ಲಿ ಇರುವಂತಹ ಒಬ್ಬ ಸಿರಿಧಾನ್ಯಗಳ ಬಗ್ಗೆ ಅಧ್ಯಯನ ಮಾಡಿ ಅದ್ರ ಬಗ್ಗೆ ಒಂದು ನಾಲೆಡ್ಜ್ ತಗೊಂಡು ಅವ್ರು ಈಗ ಅದನ್ನೆಲ್ಲ ಬಳಸ್ತಾ ಇದಾರೆ. ಅದಕ್ಕೆ ಅದು ರೇಟ್ ಕೂಡ ಇನ್ಕ್ರೀಸ್ ಆಗ್ತಿದೆ. ಅದನ್ನ ನಮ್ಮ ರೈತರು ಹೆಂಗೆ ಎನ್ಕ್ಯಾಶ್ ಮಾಡ್ಕೋಬೇಕು ಅಂದ್ರೆ ಆ ಸಿರಿಧಾನ್ಯಗಳ ಬೇಸಾಯನ ಮಾಡಬೇಕಾಗುತ್ತೆ. ಈಗ ನೀವು ಅಲ್ಪ ಸ್ವಲ್ಪ ಸಿರಿಧಾನ್ಯ ಬೆಳೆಯಕ್ ಪ್ರಯತ್ನ ಮಾಡಬಹುದಲ್ಲ? ಮಾಡ್ತೀವಿ ಸರ್, ನಾವು ನವಣೆ 2-3 ವರ್ಷದಿಂದ ನವಣೆ ಮತ್ತೆ ಸಜ್ಜೆ ಮಾಡ್ತಿದ್ದೇವೆ. ಅದೇ ರೀತಿ ಬೇರೆ ಸಿರಿಧಾನ್ಯಗಳಾದಂತಹ ಊದಲು, ಹಾರಕ, ಕೊರಲೆ, ಈ ಸಿರಿಧಾನ್ಯಗಳನ್ನು ಕೂಡ ಮುಂದಿನ ದಿನಮಾನಗಳಲ್ಲಿ ಬೆಳಿತೇವೆ. ಈಗ ಹೆಚ್ಚು ಮಳೆನೂ ಬೇಕಾಗಲ್ಲ ಅಂತ ಹೇಳಿದ್ರ, ಹೆಚ್ಚು ಇದಕ್ಕೆ ಗೊಬ್ಬರದ ಒಂದು ಅವಶ್ಯಕತೆನೂ ಇಲ್ಲ. ಈಗ ಎಂತ ಒಂದು ಬರಪೀಡಿತ ಒಂದು ಪ್ರದೇಶದಲ್ಲೂ ಇದನ್ನ ಬೆಳೆಯಬಹುದು ಯಶಸ್ವಿಯಾಗಿ. ಜೊತೆಗೆ ವರ್ಷದ ಎಲ್ಲಾ ಕಾಲದಲ್ಲೂ ಕೆಲವೊಂದು ಸಿರಿಧಾನ್ಯಗಳನ್ನ ಬೆಳೆಯಬಹುದಲ್ವಾ? ಸಿರಿಧಾನ್ಯಗಳಕ್ಕೆ ಯಾವುದೇ ರೀತಿಯ ಕಾಲ ಮಿತಿ ಇಲ್ಲ, ಮತ್ತೆ ಹೆಚ್ಚು ಮಣ್ಣು ಕೂಡ ಫಲವತ್ತತೆ ಆಗಿರಬೇಕಂತ ಏನಿರೋದಿಲ್ಲ. ಯಾಕೆಂದ್ರೆ ಅದು ನಾವು ಬಂಜರು ಭೂಮಿ ಅಂತ ಏನ್ ಕರಿತೀವಲ್ಲ, ಆ ಭೂಮಿಯಲ್ಲಿ ಕೂಡ ತುಂಬಾ ಚೆನ್ನಾಗಿ ಬೆಳಿಬಹುದು. ಅದಕ್ಕೆ ಯಾವುದೇ ರೀತಿಯ ಹವಾಮಾನದಿಂದ ಯಾವುದೇ ಸಮಸ್ಯೆಗಳು ಕೂಡ ಕಂಡು ಬರುತ್ತೆ. ಕೀಟಬಾಧೆಯನ್ನು ತೀರಾ ಕಡಿಮೆ ಇರುತ್ತೆ, ರೈತರಿಗೆ ಯಾವುದೇ ರೀತಿ ಹಾನಿ ಉಂಟಾಗೋದಿಲ್ಲ. ಅದರಿಂದ ಈಗ ನೀರಾವರಿ ಮಾಡ್ಬೇಕಂತ ಅನಿಸ್ತಿಲ್ಲ ನಿಮಗೆ? ನೀರಾವರಿ ಮಾಡ್ಬೇಕು ಅನ್ಕೊಂಡಿದ್ವಿ ಸರ್, ಆದ್ರೆ ನಮ್ದು ಸ್ವಲ್ಪ ಡ್ರೈ ಲ್ಯಾಂಡ್ ಆಗಿರೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ಮಾಡ್ತೇವೆ. ಈಗ ಕೃಷಿ ಜೊತೆಗೆ ಉಪಕಸಬಾಗಿ ಈ ಒಂದು ಹೈನುಗಾರಿಕೆಯನ್ನ ಮಾಡಿದ್ವಿ ಅಂತ ಹೇಳಿದ್ರ, ಯಾಕನಿಸ್ತು ನಿಮಗೆ ಹೈನುಗಾರಿಕೆ ಮಾಡಬೇಕು ಉಪಕಸಬಾಗಿ ಅಂತ? ಈಗ ರೈತರು ಒಂದೇ ಆದಾಯ ಮೂಲವನ್ನು ನಂಬಿಕೊಂಡು ಕೂರೋದಕ್ಕೆ ಆಗೋದಿಲ್ಲ ಸರ್. ಯಾಕೆಂದ್ರೆ ನಮ್ಮ ರೈತರ ಒಂದು ಬೆಳೆಗಳು ಬರೆದು 3-6 ವರ್ಷದ ಟರ್ಮ್ ಅಲ್ಲಿ ಆ ಬೆಳೆಗಳು ಬರುವಂತದ್ದು, ಅಲ್ಲಿವರೆಗೂ ನಮಗೆ ಒಂದು ಆರ್ಥಿಕ ಸದೃಢತೆ, ನಾವು ಆರ್ಥಿಕ ಸ್ವಾವಲಂಬನೆಗಾಗಿ ಹೈನುಗಾರಿಕೆಯನ್ನ ಒಂದು ಕ್ರಮೇಣ ಒಂದು 25 ವರ್ಷದಿಂದಲೂ ಕೂಡ ತಂದೆಯಾಗಿ ತಾಯಿ ಮತ್ತೆ ನಾವು ಕೂಡ ಕಂಟಿನ್ಯೂ ಮಾಡ್ತಿದ್ದೀವಿ ಸರ್. ಈಗ ತಂದೆಯವರ ಕಾಲದಿಂದಲೂ ಹೈನುಗಾರಿಕೆಯನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ವಿ ಅಂತ ಹೇಳಿದ್ರ, ಈಗ ನಿಮ್ಮ ತಂದೆಯವರ ಕಾಲದಲ್ಲಿ ಏನ್ ಸಾಕಾಣಿಕೆ ಮಾಡ್ತಾ ಇದ್ರು? ಅವಾಗೆಲ್ಲ ಎಮ್ಮೆಗಳು ಹೆಚ್ಚು ಸಾಕಾಣಿಕೆ ಮಾಡ್ತಾ ಇದ್ರು. ಅವರು ಎಮ್ಮೆ ಮತ್ತು ಹಸು ಎರಡನ್ನೂ ಸಾಕಾಣಿಕೆ ಮಾಡ್ತಿದ್ರು ಸರ್. ಈಗ ಯಾವ ರೀತಿ ಬದಲಾವಣೆ ಮಾಡ್ಕೊಂಡಿದ್ರೆ ನೀವು ಬಂದ ಮೇಲೆ? ನಾವು ಬಂದ ಮೇಲೆ ಈಗ ಎಮ್ಮೆಗಳಿಲ್ಲ ಸರ್, ಜರ್ಸಿ ಹಸುಗಳಿದಾವೆ, ಅದರಿಂದಲೇ ಮಾಡ್ತಿದ್ದೀವಿ. ಈಗ ಹೈನುಗಾರಿಕೆಯಲ್ಲಿ ಉತ್ತಮವಾದ ಒಂದು ಆದಾಯ ಕಾಣಬೇಕು, ಹಾಲಿನ ಒಂದು ಇಳುವರಿ ಚೆನ್ನಾಗಿ ನಾವು ಕಾಣಬೇಕು ಅಂತಂದ್ರೆ ಯಾವ ರೀತಿ ಹೈನುಗಾರಿಕೆಯಲ್ಲಿ ಒಂದು ಆಸಕ್ತಿ ವಹಿಸಬೇಕು ಅಂತ ಹೇಳ್ತೀರಾ? ಹೈನುಗಾರಿಕೆಯಲ್ಲಿ ಯಥೇಚ್ಛವಾಗಿ ನಾವು ಅವಕ್ಕೆ ಒಳ್ಳೆ ಪೋಷಕಾಂಶಯುಕ್ತವಾದ ಆಹಾರ ನೀಡಬೇಕಾಗುತ್ತೆ ಹಸುಗಳಿಗೆ. ಅವಕ್ಕೆ ವೈದ್ಯರ ಸಲಹೆ ಮೂಲಕ ಯಾವ್ಯಾವ ಟ್ರೀಟ್ಮೆಂಟ್ ಕೊಡಿಸುವಂತದ್ದಾಗಿರ್ಬೋದು, ಅದೇ ರೀತಿ ಕೆಲವು ಹೈಡ್ರೋಪೋನಿಕ್ ಅಂತ ಒಂದು ಕೃಷಿ ಬರ್ತದೆ, ಆ ಕೃಷಿಗಳನ್ನ ನಾವು ಮನೆಯಲ್ಲೇ ಸ್ವತಃ ಮಾಡ್ಕೊಳ್ತೇವೆ, ಅದರಿಂದನೂ ಕೂಡ ಅವಕ್ಕೆ ಒಳ್ಳೆ ಫುಡ್ ಕೊಡಬಹುದು. ಮತ್ತೆ ಇದು ಒಳ್ಳೊಳ್ಳೆ ಸಿರಿಧಾನ್ಯಗಳದ್ದು ಮೇವು, ಈ ರೀತಿ ಅವಕ್ಕೆ ಒಳ್ಳೆ ರೀತಿಯಲ್ಲಿ ನೋಡಿ. ಈಗೆಲ್ಲ ಹಿಂದೆ ನಾಟಿ ಹಸುಗಳ ಸಾಕಾಣಿಕೆಗೆ ಹೆಚ್ಚು ಆದ್ಯತೆ ಕೊಡ್ತಾ ಇದ್ರಲ್ವಾ, ಈಗ ನೀವ್ ಯಾಕೆ ಆ ಒಂದು ನಾಟಿ ಹಸುಗಳ ಸಾಕಾಣಿಕೆಯಿಂದ ದೂರ ಆಗಿ ಇತ್ತೀಚಿನ ಒಂದು ಈಗ ಜರ್ಸಿ HF ತಳಿಗಳನ್ನ ಸಾಕಾಣಿಕೆ ಮಾಡಕ್ಕೆ ಮುಂದೆ ಬಂದ್ರೆ? ಇದೊಂದು ಒಳ್ಳೆಯ ಪ್ರಶ್ನೆ ಸರ್. ಯಾಕೆಂದ್ರೆ ಮುಂಚೆ ಎಲ್ಲ ನಾಟಿ ಹಸು, ಈಗ ನಾವೇನ್ ಜರ್ಸಿ ಹಸು ಅಂತ HF ಅಂತ ಕರಿತೇವಲ್ಲ, ಇವು ನಮ್ಮ ದೇಶದಲ್ಲ, ಬೇರೆ ದೇಶದ್ದು ಕ್ರಾಸ್ ಬ್ರೀಡ್ ಗಳಾಗಿರೋದ್ರಿಂದ ಆಗ್ಲೇ ನಾವು ಹಸಿರು ಕ್ರಾಂತಿ ಅಂತ ಏನ್ ಮಾತಾಡಿದ್ವಲ್ಲ, ಆ ಟೈಮಲ್ಲಿ ಹೇಗೆ ನಾವು ಆಹಾರ ಉತ್ಪಾದನೆಯನ್ನು ಹೆಚ್ಚಳ ಮಾಡೋದಕ್ಕೆ ಅದನ್ನ ಬಳಸ್ಕೊಂಡು, ಅದೇ ರೀತಿ ಹೈನುಗಾರಿಕೆಯಲ್ಲಿ ನಾವು ವೈಟ್ ರೆವಲ್ಯೂಷನ್, ಬಿಳಿ ಕ್ರಾಂತಿ ಅಂತ ಒಂದು ಮಾಡಿಕೊಂಡು ಇಲ್ಲಿ ನಮ್ಮ ದೇಶದಲ್ಲಿ ಕೂಡ ಕ್ಷೀರ ಕ್ರಾಂತಿಗೋಸ್ಕರ ಬೇರೆ ದೇಶದಿಂದ ಆಕಸ್ಮಿಕವಾಗಿ ಈ ತಳಿಗಳನ್ನ ತಗೊಂಡ್ರಿಂದ ಆವಾಗ ನಮಗೆ ಏನಾಯ್ತು ಅಂದ್ರೆ, ನಮ್ಮ ಸರ್ಕಾರಗಳಾಗಿರ್ಬೋದು ನಮ್ಮ ವ್ಯವಸ್ಥೆಯಲ್ಲಿ ಮಾಹಿತಿ ಕೊಡಲಿಲ್ಲ ಜನಗಳಿಗೆ, ಈ ತರ ನಮ್ಮ ನಾಟಿ ಹಸಿಗಳು ನಶಿಸಿ ಹೋಗ್ತಾ ಇದೆ, ಅದರಲ್ಲಿ ಆ ಹಾಲಿಗೂ ಈ ಹಾಲಿಗೂ ತುಂಬಾ ವ್ಯತ್ಯಾಸ ಇರುತ್ತೆ ಅಂತ ಅಷ್ಟು ಗೌರ್ಮೆಂಟ್ ಜನಗಳಿಗೆ ಮನನ ಮಾಡಿಕೊಡ್ಲಿಲ್ಲ. ಆ ಟೈಮಲ್ಲಿ ಆಹಾರದ ಒಂದು ಸದೃಢತೆಗೋಸ್ಕರ ಅದು ಒಂದು ಒಳ್ಳೆ ನಿಟ್ಟಿನಲ್ಲಿ ಮಾಡಿದ್ರು ಸರ್. ಆದ್ರೆ ಏನಾಯ್ತು, ಬರ್ತಾ ಬರ್ತಾ ಕಾಲಕ್ರಮೇಣ ಅದು ನಾಟಿ ಹಸು ನಶಿಸು ಹೋಯ್ತು. ಈಗ HF ಜರ್ಸಿಯನ್ನೆಲ್ಲ ಬಳಸ್ಕೊಳ್ತಿದ್ವಿ, ನಾವು ಕೂಡ ಅದೇ ಮಾಡ್ಕೊಳ್ತಿದ್ವಿ. ನಾವು ಮುಂದಿನ ದಿನಮಾನಗಳಲ್ಲಿ ನಾವು ಈಗ ಇನ್ನು ಯುವಕರಾಗಿರೋದ್ರಿಂದ ನಮ್ಮ ಒಂದು ಅವಧಿಯಲ್ಲಿ ನಾವು ಕೂಡ ನಾಟಿ ಹಸುಗಳನ್ನ ತೆಗೆದುಕೊಂಡು ಅದರಲ್ಲಿ ನಾವು ಸಾವಯವ ಕೃಷಿ ಮಾಡಿದ್ರೆ ಅದಿನ್ನೂ ಒಂದು ಯೋಗ್ಯವಾಗಿರ್ತದೆ ನಾವು ಜರ್ಸಿ ಹಸುಗಳು ಬಳಸೋದಕ್ಕಿಂತ. ನಾವು ನಾಟಿ ಹಸುವಿನ ಹಾಲು ಕೂಡ ಮನೆಯ ಬಳಕೆಗೆ ಒಳ್ಳೆ ರೀತಿಯಲ್ಲಿ ಇರೋದ್ರಿಂದ ನಾಟಿ ಹಸುಗಳನ್ನ ಮುಂದಿನ ದಿನಮಾನಗಳಲ್ಲಿ ನಾವು ಮಾಡ್ಕೋತೀವಿ ಸರ್. ಹಾಗೆ ರೈತರಿಗೆ ಎಲ್ಲರಿಗೂ ಹೇಳ್ಕೊಳ್ಳೋದು ಒಂದೇ, ಹೆಚ್ಚು ನಾಟಿ ಹಸುಗಳು ನಮ್ಮ ಒಂದು ದೇಶೀಯ ಹಸುಗಳನ್ನ ಬಳಸಿ ಅಂತ ಕೇಳ್ಕೊಳ್ತೀವಿ. ಈಗ ಹೆಚ್ಚಾಗಿ ನಾವು ಹಣ ಕಾಣಬೇಕು ಅಂದ್ರೆ ಆದಾಯ ಗಳಿಸಬೇಕಂತಂದ್ರೆ ಇವತ್ತಿನ ಕಾಲದಲ್ಲಿ ಜರ್ಸಿ HF ತಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಗುಣಮಟ್ಟದ ಒಂದು ಹಾಲು ಬೇಕು ನಮಗೆ, ನಮ್ಮ ಆರೋಗ್ಯ ಉತ್ತಮವಾಗಿರ್ಬೇಕಂತಂದ್ರೆ ಇವತ್ತು ನಾಟಿ ಹಸುವಿಗೆ ನಾವು ಮರೆ ಹೋಗ್ಲೇಬೇಕಾಗುತ್ತಲ್ವಾ? ಹೌದು, ಖಂಡಿತವಾಗ್ಲಿ ಹೋಗ್ಲೇಬೇಕಾಗುತ್ತೆ ಸರ್. ಈಗ ನೀವು ಪ್ರಾರಂಭದಲ್ಲಿ ಈಗ ಹೈನುಗಾರಿಕೆಗೆ ಬಂದಾಗ ಎಲ್ಲೋ ಒಂದ್ ಕಡೆ ಈಗ ಹಸು ತಂದ್ರಿ, ಸಾಕಾಣಿಕೆ ಮಾಡಿದ್ರ, ಪ್ರಾರಂಭದ ದಿನಗಳ ಬಗ್ಗೆ ನಿಮ್ಮ ಒಂದು ಅನುಭವಗಳನ್ನ ಹಂಚಿಕೊಳ್ಳಿ. ಪ್ರಾರಂಭದಲ್ಲಿ ನಾವು ಒಂದು ಹಸು ತಗೊಂಬಂದಿದ್ವಿ ಸರ್, ಅದೊಂದು 30,000-35,000 ಕೊಟ್ಟು ತಗೊಂಬಂದಿದ್ವಿ. ಅದೊಂದು 4 ಲೀಟರ್ ಹಾಲು ಕೊಡ್ತಾ ಇತ್ತು, ಅದೊಂದು ಒಂದು ಕರು ಆಗ್ತು, ಅದರಿಂದ 2 ಕರು ಆಯ್ತು. ಹಿಂಗೆ ನಾವೊಂದು 10 ಲೀಟರ್ ಹಾಲು ಹಾಕ್ತಾ ಇದ್ವಿ. ಅಲ್ಲಿಗೆ ನಮಗೆ ತಿಂಗಳಿಗೆ ಒಂದು 12,000-10,000 ಹೀಗೆಲ್ಲ ಅಮೌಂಟ್ ಬರ್ತಾಯಿ ಸರ್. ಹಿಂಗೆ ಪ್ರಾರಂಭವಾಗಿದ್ದು, ಈ ಕ್ರಮೇಣ ಒಂದು ದಿಸಕ್ಕೆ 15-20 ಲೀಟರ್ ಹಾಕೊಳ್ತಾ ಹಂಗೆ ಮತ್ತೊಂದು 3 ದನ ಆಯ್ತು, ಮತ್ತೊಂದು 5-6 ಆಗಿತ್ತು, ಅದನ್ನ ಮತ್ತೆ ಸೇಲ್ ಮಾಡಿದ್ವಿ. ಈಗ ಮತ್ತೆ ಒಂದು 2-3 ನಾವು ಒಂದು ಚಿಕ್ಕ ಮಟ್ಟದಲ್ಲಿ ಹೈನುಗಾರಿಕೆ ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತಿದ್ದೀವಿ ಸರ್. ಪ್ರಾರಂಭದಲ್ಲಿ ಆದಾಯ ತಗೊಂಡ್ರೆ ಇದರಲ್ಲಿ ಪ್ರಾರಂಭದಲ್ಲಿ ಸಣ್ಣ ಮಟ್ಟದಲ್ಲಿ ತಗೊಂಡಿದ್ದೀವಿ ಸರ್. ಈಗ ಸಣ್ಣ ಮಟ್ಟದಲ್ಲಿ ಆದಾಯ ಬಂದಾಗ ನಮ್ಗೆ ಯಾಕಪ್ಪ ಇದು ಬೇಡ, ನಾವು ಹೆಂಗ ಬಿಕಾಂ ಮಾಡ್ಕೊಂಡಿದ್ವಿ, ಯಾವ್ದಾದ್ರು ಒಂದು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೇಕಂತ ಅನಿಸ್ತಿಲ್ಲ ಅವತ್ತೇನು? ಅವತ್ತು ಒಂದು ಟೈಮ್ ಅಲ್ಲಿ ಅನಿಸ್ತು, ಯಾಕೆ ಸುಮ್ಮನೆ ನಾವು ಕೂಡ ನಗರ ಪಟ್ಟಣಗಳಿಗೆ ಹೋಗಿ ಒಳ್ಳೆ ರೀತಿಯಲ್ಲಿ ಆದಾಯವನ್ನು ಗಳಿಸ್ಬೋದಂತ. ಆದ್ರೆ ಎಲ್ಲೋ ಒಂದ್ ಕಡೆ ಅನಿಸ್ತಾ ಇತ್ತು, ಎಲ್ಲರೂ ಕೂಡ ನಗರ ಪಟ್ಟಣಗಳಿಗೆ ಹೋಗಿ ಐಟಿ ಬಿಟಿಗಳಲ್ಲಿ ಕೆಲಸ ಮಾಡುವಂತದ್ದು, ಎಲ್ಲರೂ ಕೂಡ ಅದನ್ನೇ ಮಾಡಿದ್ರೆ ಇಲ್ಲಿ ಜನಗಳಿಗೆ ಆಹಾರ ಒದಗಿಸುವವರಾಗಿರ್ಬೋದು, ಗುಣಮಟ್ಟದ ಹಾಲು ಒದಗಿಸುವವರು, ಈಗ ಹಳ್ಳಿಯಿಂದ ಬೆಂಗಳೂರಿಗೆ ಹೋದವರೆಲ್ಲ ಕೂಡ ಏನು ಹಳ್ಳಿಗಳಿಗೆ ವಲಸೆ ಬರ್ತಿದ್ದಾರೆ, ಅವ್ರು ಹೋಗಿ ಮತ್ತೆ ರಿಟರ್ನ್ ಬರ್ತಿದ್ದಾರೆ, ನಾವು ಹೋಗ್ಲಲ್ಲೇ ಇಲ್ಲೇ ಇರೋದು ಬೆಸ್ಟ್ ಅಲ್ಲ ಅನ್ಕೊಂಡು ಇಲ್ಲೇ ಉಳ್ಕೊಂಡು ಮಾಡ್ತಿದ್ದೇವೆ ಸರ್. ಇವತ್ತಿನ ಕಾಲದ ಒಂದು ಸ್ಥಿತಿಗತಿಗಳನ್ನ ನೋಡಿದಾಗ ನಮ್ಗೇನ್ ಅನ್ಸುತ್ತಪ್ಪ ಅಂತಂದ್ರೆ, ಇವತ್ತಿನ ಯುವಕರು ಅಂದ್ರೆ ಕೃಷಿಗೆ ಹೆಚ್ಚು ಆಸಕ್ತಿ ತೋರಿಸ್ತಾ ಇಲ್ಲ, ಅವ್ರು ಅಲ್ಪ ಸ್ವಲ್ಪ ವಿದ್ಯಾಭ್ಯಾಸ ಮಾಡಿದ್ರು ನಗರಗಳಿಗತ್ತ ವಲಸೆ ಹೋಗ್ಬಿಡ್ತಾರಲ್ವಾ. ಅಂತದ್ರಲ್ಲೂ ನೀವು ಸಾಕಷ್ಟು ವಿದ್ಯಾಭ್ಯಾಸ ಮಾಡಿಕೊಂಡು ಈ ಒಂದು ಕೃಷಿಗೆ ಬಂದಿರಲ್ಲ, ಅಂದ್ರೆ ಇದಕ್ಕೆ ಯಾರು ಪ್ರೇರಣೆ ಅಂತ ಹೇಳ್ತೀರಾ? ಏನ್ ನಿಮ್ಮ ತಂದೆ ತಾಯಿ ಪ್ರೇರಣೆನೋ ಅಥವಾ ನಿಮ್ಮ ಸ್ವಇಚ್ಛೆಯಿಂದಲೇ ಈ ಒಂದು ಕೃಷಿಯಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಬಂದಿರ? ಸ್ವಇಚ್ಛೆಯಿಂದ ಬಂದಿರುವಂತದ್ದು ಸರ್, ಯಾಕೆಂದ್ರೆ ನಾವು ಪ್ರತಿನಿಧಿ ವರದಿಗಳನ್ನ ಸ್ಟಡಿಗಳನ್ನ ರಿಪೋರ್ಟ್ಗಳನ್ನ ನೋಡ್ತಾ ಹೋದ್ರೆ ಈ ದೇಶದಲ್ಲಿ ಆರೋಗ್ಯ ಸಮಸ್ಯೆಯಿಂದ ಎಷ್ಟು ಜನ ಬಳಲ್ತಾ ಇದ್ದಾರೆ, ಬಡತನದಲ್ಲಿ ಗುಣಮಟ್ಟದ ಊಟ ಸಿಗ್ತಾ ಇಲ್ಲ. ಆ ದೃಷ್ಟಿಕೋನ ಎಲ್ಲರೂ ಕೂಡ ನಾವು ಕೆಲಸದ ಮೊರನೆ ಹೋದ್ರೆ ಈ ಒಂದು ಪ್ರಪಂಚಕ್ಕಾಗಿರ್ಬೋದು ದೇಶಕ್ಕಾಗಿರ್ಬೋದು ಆಹಾರ ಉತ್ಪಾದನೆಯಲ್ಲಿ ಹೆಂಗ್ ತೊಡಕೊಳ್ಳೋದು? ಈಗ ಪ್ರತಿನಿತ್ಯ ಈಗ ಹೈನುಗಾರಿಕೆಯಲ್ಲಿ ಏನೇನ್ ಕೆಲಸ ಇರುತ್ತೆ? ಪ್ರತಿನಿತ್ಯ ನಾವು ಬೆಳಗ್ಗೆ ಒಂದು 5-6 ಗಂಟೆಗೆಲ್ಲ ಇದ್ರೆ ಅದರದ್ದು ತ್ಯಾಜ್ಯ ಏನಂತ ಸಗಣಿ ಆಗಿರ್ಬೋದು ಗಂಜಲವನ್ನು ಕ್ಲೀನ್ ಮಾಡಿದ ನಂತರ ಅವಕ್ಕೆ ಒಂದ್ ಸ್ವಲ್ಪ ಸ್ನಾನ ಮಾಡಿಸುವುದಾಗಿರ್ಬೋದು, ತದನಂತರ ಅವುಗಳಿಂದ ನಾವು ಹಾಲನ್ನು ಪಡೆದುಕೊಂಡು ಅವಕ್ಕೆ ಒಳ್ಳೆ ರೀತಿಯಲ್ಲಿ ಪೌಷ್ಟಿಕಯುಕ್ತವಾದ ಆಹಾರವನ್ನು ನೀಡುವುದು, ಆಮೇಲೆ ಮೇವು ತಗೊಂಬಂದು ಅವಕ್ಕೆ ಮೇವು ಹಾಕುವಂಥದ್ದು, ಡೈರಿಗೆ ಹೋಗಿ ಹಾಲನ್ನು ಕೊಟ್ಟು ಬರೋದು, ಮತ್ತೆ ಮಧ್ಯಾಹ್ನ ಎಲ್ಲ ಹೊಲದಗಳಲ್ಲಿ ದನಗಳನ್ನ ಮೇಯಿಸುವಂಥದ್ದು, ಹೀಗೆ ಸಂಜೆ ಮತ್ತೆ ಹಾಲನ್ನು ಕರೆದುಕೊಂಡು ಡೈರಿಗೆ ಹಾಕುವಂಥದ್ದು ಈ ಕೆಲಸ ಇರುತ್ತೆ ಸರ್. ಈಗ ಹಸುಗಳಿಗೆ ಒಳ್ಳೆಯ ಒಂದು ಪೌಷ್ಟಿಕವಾದ ಆಹಾರ ಕೊಡಬೇಕು ಅಂತ ಹೇಳಿದ್ರ, ಯಾವ ಆಹಾರ ಕೊಡ್ತಾ ಇದ್ರ ಪ್ರತಿನಿತ್ಯ ನೀವು? ಪ್ರತಿನಿತ್ಯ ನಾವು ಈಗ ಮುಸುಕಿನ ಜೋಳ ಏನು ಅದರದ್ದು ಒಂದು ತ್ಯಾಜ್ಯ ಏನು ಬರ್ತಲ್ಲ ಅದನ್ನು ಕೊಡ್ತೇವೆ, ಸಿಪ್ಪೆ ಬರ್ತದಲ್ಲ ಅದನ್ನು ಕೊಡ್ತೇವೆ, ಅದನ್ನ ಬಿಟ್ಟರೆ ಸ್ವಲ್ಪ ಸೀಮೇವುಗಳನ್ನು ಕೊಡ್ತೇವೆ, ಮತ್ತೆ ಭೂಸ ಹಿಂಡಿಗಳನ್ನ ಇದೆಲ್ಲ ಕೊಡ್ತೇವೆ ಸರ್. ಈಗ ಹಸಿಮೇವು ಅಂತಂದ್ರೆ ಏನೇನು ಬೆಳ್ಕೊಳ್ತೀರ? ಹಸಿಮೇವು ಅಂದ್ರೆ ನಾವು ಆಲ್ಮೋಸ್ಟ್ ಇದರಲ್ಲಿ ಮಳೆಗಾಲದಲ್ಲಿ ಹೊಲದಲ್ಲಿ ಬೆಳೆಯುವಂತಹ ನಾವೇನು ಮೆಕ್ಕೆಜೋಳ ಆಗಿರ್ಬೋದು ಹತ್ತಿ ಆಗಿರ್ಬೋದು ಅದರಲ್ಲಿ ಬೆಳೆಯುವಂತಹ ಕಳೆ ಹುಲ್ಲು ಅಂತ ಏನು ಕರಿತೀವಲ್ಲ ಅದನ್ನೇ ಬೆಳೆಸ್ತೇವೆ. ಅದು ಬಿಟ್ರೆ ಕೆಲವು ಸಮಯದಲ್ಲಿ ನಾವು ಈಗ ಬೇರೆ ರೈತರು ಹೊಲದಲ್ಲಿ ನೀರಾವರಿ ಇರುವಂತವ್ರು ಹಾಕಿರುವಂತಹ ಹಸಿಮೇವುಗಳನ್ನ ತಗೊಂಡ್ಬಂದು ಹಾಕ್ತೀವಿ. ಅಂದ್ರೆ ವರ್ಷದ ಎಲ್ಲಾ ಕಾಲದಲ್ಲೂ ನಿಮ್ಗೆ ಹಸಿಮೇವು ಸಿಗಲ್ಲ? ಸಿಗೋದಿಲ್ಲ ಸರ್. ಈಗ ಎಲ್ಲ ಒಂದ್ ಕಡೆ ನೀವೇ ಒಂದ್ ಸ್ವಲ್ಪ ಮಟ್ಟಿಗೆ ನೀರಾವರಿ ಮಾಡಿಕೊಂಡು ಹಸಿರು ಮೇವು ಬೆಳ್ಕೊಂಡು ಸಾಕಾಣಿಕೆ ಮಾಡಿದ್ರೆ ಇನ್ನೂ ಉತ್ತಮವಾದ ಆದಾಯ ಪಡಿಬಹುದಲ್ವಾ? ಖಂಡಿತವಾಗಿ ಪಡೆಯಬಹುದು. ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಹೈನುಗಾರಿಕೆಯನ್ನ ಮಾಡಿಕೊಂಡು ಯಾವ ರೀತಿಯಲ್ಲಿ ನೀವು ಹೇಳುವುದ್ರಾಗ್ಲೇ ಸಿಟಿಯಲ್ಲಿ ಹೋಗಿ ಒಳ್ಳೆ ಆದಾಯ ಮಾಡ್ತಿದ್ದಾರೆ ಯುವಕರು ಅಂತ, ಅದ್ರ 2-3 ನಾವು ಇಲ್ಲಿ 1-2 ಲಕ್ಷಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಏನು ನಾವು ಫಾರ್ಮಿಂಗ್ ಏನು ಕೌ ಫಾರ್ಮಿಂಗ್ ಆತರ ಎಲ್ಲ ದೊಡ್ಡ ಮಟ್ಟದಲ್ಲಿ ಒಂದು ಸೈನ್ಸ್ ಅನ್ನು ಅಳವಡಿಸಿಕೊಂಡು ಇದರಲ್ಲೂ ಕೂಡ ಮಾಡಬಹುದು. ಹಾಗೆ ನಾವು ಮುಂದಿನ ದಿನಮಾನಗಳಲ್ಲಿ ನೀರಾವರಿಯನ್ನು ಮಾಡಿಕೊಂಡು ಆತರ ಪ್ಲಾನಿಂಗ್ ಗಳಿದೆ ಮಾಡ್ತೇವೆ. ಈಗ ಹೈನುಗಾರಿಕೆಯಲ್ಲಿ ಕೆಲವು ಟೈಮ್ ಹಸುಗಳಿಗೆ ಕಾಯಿಲೆ ಬರುವಂತದ್ದು ಇದೆಲ್ಲ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಕಾಯಿಲೆ ಬರಬಾರದು ಅಂದ್ರೆ ಹಸುಗಳಿಗೆ ಯಾವ ರೀತಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ? ಒಬ್ಬ ವೈದ್ಯರ ಸಲಹೆಯನ್ನ ಪಡ್ಕೊಳ್ಬೇಕಾಗ್ತದೆ ವಾರ ತಿಂಗಳಲ್ಲಿ. ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಂಡು ನಮ್ಮ ಹಸುವಿಗೆ ಚಿಕ್ಕ ಮಟ್ಟದಲ್ಲಿ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾದರೆ ಅವ್ರ ಹತ್ರ ಪ್ರಾಥಮಿಕವಾಗಿ ನಾವೇ ಒಂದು ಔಷಧಿಗಳನ್ನ ನೀಡುವಂತಹ ಒಂದು ಕೆಪಾಸಿಟಿ ಇರಬೇಕಾಗುತ್ತದೆ ನಮ್ಗಡೆ. ಹಾಗೆ ಅವುಗಳನ್ನ ಕ್ಲೀನಾಗಿ ಸ್ವಚ್ಛತೆಯಿಂದ ಇಟ್ಕೊಳ್ಬೇಕಾಗುತ್ತದೆ. ಅದರಲ್ಲಿ ಏನು ನಾವು ಅದರ ಅಕ್ಕೆ ಇರುತ್ತಲ್ಲ ಮತ್ತೆ ದನ ಕಟ್ಟುವಂಥ ಕೊಟ್ಟಿಗೆಯನ್ನ ನಿರ್ವಹಣೆ ಮಾಡೋದು ಕೂಡ ಅತ್ಯಮೂಲ್ಯವಾಗಿರ್ತದೆ. ಯಾವುದೇ ಬ್ಯಾಕ್ಟೀರಿಯಾಸ್ಗಳಾಗಿರ್ಬೋದು ನೊಣಗಳಾಗಿರ್ಬೋದು ಅವನ್ನೆಲ್ಲ ನಾವು ಸ್ವಚ್ಛತೆಯಿಂದ ಮಾಡಿಕೊಂಡು ವೈದ್ಯರ ಸಲಹೆಯನ್ನು ಪಡ್ಕೊಂಡು ನಿರ್ವಹಣೆ ಮಾಡ್ತಾ ಇರ್ತೇವೆ. ಅಂದ್ರೆ ಕಾಯಿಲೆ ಬರಬಾರದು ನಮ್ಮ ಒಂದು ಹಸುಗಳಿಗೆ ಅಂತಂದ್ರೆ ಈಗ ಸಾಕಷ್ಟು ಒಂದು ಮುಂಜಾಗ್ರತೆ ಕ್ರಮ ವಹಿಸಬೇಕಾಗುತ್ತಲ್ವ? ಈಗ ಕಾಯಿಲೆ ಬರಬಾರದು ಅಂತ ಹೇಳಿ ಈಗ ಮುಂಜಾಗ್ರತೆ ಕ್ರಮವಾಗಿ ಈಗ ವರ್ಷದ ಕೆಲವು ಟೈಮ್ ಲಸಿಕೆಗಳನ್ನ ಹಾಕ್ತಾರೆ ಪಶು ಆಸ್ಪತ್ರೆ ವತಿಯಿಂದ, ಅಂತ ಸಂದರ್ಭದಲ್ಲಿ ನೀವು ಯಾವ ರೀತಿ ಅದರ ಒಂದು ಸೌಲಭ್ಯ ಪಡ್ಕೊಳ್ತೀರ? ಈಗ ಯಥೇಚ್ಛವಾಗಿ ಹಸುಗಳಿಗೆ ಬರುವಂತದ್ದು ಕಾಲುಬಾಯಿ ಜ್ವರ ಅಂತ ಬರ್ತದೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಾವು ಅವರು ಲಸಿಕೆಯನ್ನು ಗೌರ್ಮೆಂಟ್ ಇಂದನೇ ಕೂಡ ಆಗ್ತಾ ಇರ್ತಾರೆ. 3 ತಿಂಗಳಲ್ಲಿ ಒಂದ್ಸಲ ಗ್ರಾಮಗಳಿಗೆ ಬರ್ತಾರೆ, ಗ್ರಾಮಗಳಿಗೆ ಬಂದು ಲಸಿಕೆಗಳನ್ನ ನೀಡ್ತಾ ಇರ್ತಾರೆ, ಲಸಿಕೆಗಳನ್ನ ಮುನ್ನೆಚ್ಚರಿಕೆ ಕ್ರಮವಾಗಿ ಹಾಕಿಸ್ತಾ ಇರ್ತೇವೆ ಸರ್. ಒಟ್ಟಾರೆ ಪಶು ಆಸ್ಪತ್ರೆಯ ಒಂದು ಸಾಕಷ್ಟು ಸೌಲಭ್ಯಗಳನ್ನ ಪಡ್ಕೊಳ್ತಾ ಇದ್ದೇವೆ. ಈಗ ಬೇಸಿಗೆ ಬಂತಂದ್ರೆ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ ಅಲ್ವಾ? ಅವಾಗ ನೀವು ಯಾವ ರೀತಿ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ತೀರಾ? ನಾವೇನ್ ಮಾಡ್ತೇವೆ ಸರ್ ಅಂದ್ರೆ ಈಗ ಅದಕ್ಕೆ ಈಗ ನಾವು ಮೆಕ್ಕೆಜೋಳವನ್ನು ಯಥೇಚ್ಛವಾಗಿ ಬೆಳೆಯೋದ್ರಿಂದ ಮೆಕ್ಕೆಜೋಳ ಒಂದು ಸ್ವಲ್ಪ ನಮ್ಮದೇ ಮೆಕ್ಕೆಜೋಳವನ್ನು 2-3 ಚೀಲವಷ್ಟು ಮೆಕ್ಕೆಜೋಳವನ್ನು ಉಳಿಸಿಕೊಂಡು ಅದನ್ನ ಮಿಲ್ಗೆ ಹಾಕಿಸ್ಕೊಂಡ್ಬಂದು ಪುಡಿ ಮಾಡಿ ಇಟ್ಕೊಂಡು ಆ ಒಂದು ಒಣ ಮೇವು ಪ್ಲಸ್ ಇದನ್ನ 1-2 ಕೆಜಿ ಒಂದು ಹಸುವಿಗೆ ಕೊಟ್ರೆ ಅಲ್ಲಿ ಒಂದು ಅದ್ರದ್ದು ಸಮ ಆಗುತ್ತೆ ಸರ್. ಅಂದ್ರೆ ನಿಮ್ಮಲ್ಲಿ ಖರ್ಚು ಜಾಸ್ತಿ ಇದೆ ನಂಗಾಯ್ತಲ್ವಾ? ಖರ್ಚು ಇದೆ, ಆದಷ್ಟು ಕೂಡ ನಾವು ಖರ್ಚನ್ನ ಕಡಿಮೆ ಮಾಡ್ಕೊಳಕ್ಕೆ ನೋಡ್ತಾ ಇದ್ದೇವೆ. ಕೃಷಿಯಲ್ಲಾಗಿರ್ಬೋದು ಈ ಒಂದು ಹೈನುಗಾರಿಕೆಯಲ್ಲಾಗಿರ್ಬೋದು, ಏನ್ ನಾವು ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರೊಡಕ್ಷನ್ ಕಾಸ್ಟ್ ಅನ್ನು ಕಡಿಮೆ ಮಾಡ್ಕೊಂಡ್ರೆ ಶೂನ್ಯ ಕೃಷಿ ಅಂತ ಮುಖ ಮಾಡ್ತಿದ್ದೆ ಸರ್. ಈಗ ಪ್ರತಿನಿತ್ಯ ಈಗ ಹೊರಗಡೆ ಎಲ್ಲ ಮೇಯಿಸ್ಕೊಂಡು ಬರ್ತೀರಾ ಹೊಡ್ಕೊಂಡು ಹೋಗಿ ಹಸುಗಳನ್ನ? ಮೇಯಿಸ್ಕೊಂಡು ಬರ್ತೇವೆ ಸರ್. ಎಲ್ಲೆಲ್ಲಿ ನಿಮ್ಗೆ ಅವಕಾಶ ಇದೆ ಹಸಿರು ಮೇವು ಸಿಗೋಕೆ? ಹಸಿರು ಮೇವು ಸಿಗೋದಕ್ಕೆ ಬೇರೆಯವರು ಕೆಲವರು ನೀರಾವರಿ ಮಾಡಿರ್ತಾರೆ, ಅಲ್ಲಿ ಅವಕಾಶ ಇರುತ್ತೆ. ಅದನ್ನ ಬಿಟ್ಟರೆ ನಮ್ಮ ಹೊಲಗಳಲ್ಲಿ ಬದುಗಳಲ್ಲಿ ಅಲ್ಲೆಲ್ಲ ಮೇಯಿಸ್ಕೊಂಡು ಬರ್ತೇವೆ. ಮಳೆಗಾಲದಲ್ಲಿ ನಿಮ್ಮ ಜಮೀನ ಹತ್ರ ಸಾಕಷ್ಟು ಹಸಿ ಮೇವು ಇರುತ್ತಲ್ಲ? ಈಗ ಬೇಸಿಗೆಯಲ್ಲಿ ನಿಮ್ಗೆ ಸ್ವಲ್ಪ ತೊಂದರೆ ಆಗುತ್ತೆ. ಈಗ ಪ್ರತಿನಿತ್ಯ ಎಷ್ಟು ಹಾಲು ಮಾರಾಟ ಮಾಡ್ತೀರಾ ನೀವು? ಪ್ರತಿನಿತ್ಯ ಬೆಳಗ್ಗೆ ಒಂದು 15 ಲೀಟರ್, ಸಂಜೆ ಒಂದು 15 ಲೀಟರ್ ಆಗುತ್ತೆ ಸರ್. ಈಗ ಹಾಲು ಕರೆಯುವಂತದ್ದು ಇದೆಲ್ಲ ನೀವೇ ಮಾಡ್ಕೊಳ್ತೀರಾ? ನಾವೇ ಮಾಡ್ಕೊಳ್ತಿದ್ದೀವಿ ಸರ್. ಈಗ ನಿಮ್ಮ ಮನೆಯಲ್ಲಿ ಏನಾದ್ರೂ ನಿಮಗೆ ಬೆನ್ನೆಲುಬಾಗಿ ಏನಾದ್ರೂ ನಿಮಗೆ ಸಹಕಾರ ನೀಡುವಂತವರು ಯಾರು ಇದ್ದಾರೆ? ನಮ್ಮ ತಂದೆ ತಾಯಿ ಇಬ್ರು ಕೂಡ ಸಹಕಾರ ನೀಡ್ತಾ ಇದ್ದಾರೆ. ಎಷ್ಟು ಜನ ನೀವು ಅಣ್ಣ ತಮ್ಮಂದಿರಿದ್ದೀರಾ? ನಾನು ಒಬ್ಬನೇ ಸರ್, ನಮ್ಮ ತಂಗಿ ಒಬ್ರು ಇದ್ರೆ ಅವ್ರು ಎಂಕಾಮ್ ಮಾಡ್ತಿದ್ದಾರೆ. ಒಟ್ಟಾರೆ ತಂದೆ ತಾಯಿ ನೀವು ಸೇರ್ಕೊಂಡು ಈ ಕೃಷಿಯನ್ನ ಬದುಕನ್ನ ಕಟ್ಕೊಂಡಿದ್ದೀರಾ? ಹೌದು ಸರ್. ಈಗ ಪ್ರತಿನಿತ್ಯ ಈಗ ಹಾಲು ಅಂತಂದ್ರೆ ಎಲ್ಲಿ ಮಾರಾಟ ಮಾಡ್ತೀರಾ? ಹಾಲು ನಮ್ಮೂರಲ್ಲೇ ಕೇಂದ್ರ ಇದೆ, ಡೈರಿಗೆ ಹಾಕ್ತಿದ್ವಿ ಸರ್. ಈಗ ಡೈರಿಯಲ್ಲಿ ಕೆಲವು ಟೈಮು ಹಾಲು ಡಿಗ್ರಿ ಬರಲ್ಲ, ಫ್ಯಾಟ್ ಬರಲ್ಲ ಅಂತೇಳಿ ರಿಜೆಕ್ಟ್ ಆಗಂತ ಒಂದು ಸಂದರ್ಭಗಳನ್ನ ಇರ್ತಾವಲ್ವ? ಹೌದು ಸರ್. ಅವಾಗ ಅಂತ ಒಂದು ಸಮಸ್ಯೆಗಳೇನಾದ್ರೂ ಎದುರಿಸಿದ್ರಾ ನೀವು? ಸುಮಾರು ಸಲ ಎದುರಿಸಿದ್ವಿ ಸರ್. ನಮಗೆ ಅದ್ರ ಬಗ್ಗೆ ಈಗ 3-4 ವರ್ಷದ ಹಿಂದೆ ಅಷ್ಟು ಮಾಹಿತಿ ಇರಲಿಲ್ಲ. ತದನಂತರದಲ್ಲಿ ಅದರಲ್ಲಿ ಮಿನರಲ್ ಮಿಕ್ಸ್ ಅಂತ ಕೆಲವೆಲ್ಲ ಪೌಷ್ಟಿಕಾಂಶ ಇತ್ತ ಒಂದು ಪ್ರಾಡಕ್ಟ್ಗಳು ಸಿಗ್ತದೆ ಡೈರಿಯಲ್ಲಿ. ಅದನ್ನ ನಾವು ಬೂಸ ಮತ್ತೆ ಇಂಡಿ ಹಾಕುವಾಗ ಕೊಡುವಾಗ ಹಾಲಿನಲ್ಲಿ ನಾವು ಯಥೇಚ್ಛವಾಗಿ ಒಂದು ಗುಣಮಟ್ಟವನ್ನು ಕಾಯ್ದುಕೊಳ್ಬಹುದು, ಫ್ಯಾಟ್ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು. ಅಂದ್ರೆ ಉತ್ತಮವಾದ ಒಂದು ಆಹಾರವನ್ನ ಹಸುಗಳಿಗೆ ಕೊಟ್ಟರೆ ಮಾತ್ರ ಈ ತರ ಡಿಗ್ರಿ ಮತ್ತು ಫ್ಯಾಟ್ ನಲ್ಲಿ ಬದಲಾವಣೆ ಮಾಡಿಕೊಳ್ಬಹುದು ಅಂತ ಹೇಳಿ? ಖಂಡಿತವಾಗಿ ಮಾಡ್ಕೊಳ್ಬಹುದು ಸರ್. ಈಗ ನೇರವಾಗಿ ನೀವು ಡೈರಿಗೆ ಹಾಕ ಬದಲಿ ಚಿತ್ರದುರ್ಗ ಸಮೀಪ ಇದೆ ಅಲ್ವಾ, ಈಗ ಸಿಟಿ ಒಳಗಡೆ ಮಾರಾಟ ಮಾಡಕ್ ಅವಕಾಶ ಇದೆ, ಆತರ ಮಾಡಲ್ವಾ? ನಮ್ದು ಕೇವಲ ಒಂದು 10-15 ಲೀಟರ್ ಹಾಲು ಆಗೋದ್ರಿಂದ ಸರ್, ಇಲ್ಲಿ ನಮ್ಮ ಬಂದು ಹೋಗುವಂತ ಖರ್ಚುಗಳ ವೆಚ್ಚಗಳು ಜಾಸ್ತಿ ಆಗಿರುತ್ತದೆ. ನಾವು ಸುಮಾರು ಒಂದು ಮುಂದೆ ದಿನಮಾನಗಳಲ್ಲಿ 30-40 ಲೀಟರ್ಗಳು ಆತರ ಒಂದು ದೊಡ್ಡ ಮಟ್ಟದಲ್ಲಿ ಮಾಡುವಾಗ ನಾವು ಬಂದು ಇಲ್ಲಿ ಮನೆ ಮನೆಗೆ ಹಾಲು ಹಾಕೋದ್ರಿಂದ ಒಂದು ಅದು ಒಂದು ಒಳ್ಳೆಯ ಮಾದರಿನೇ ಸರ್. ಅದನ್ನು ಮಾಡ್ಕೊಳ್ಬಹುದು, ಆದರೆ ಪ್ರಸ್ತುತ ನಾವು ಇನ್ನೂ ಊರಲ್ಲಿ ಹಾಕ್ತೀವಿ. ಯಾಕೆ ಕಡಿಮೆ ಮಟ್ಟದಲ್ಲಿ ಇರೋದ್ರಿಂದ ನಾವು ಬಂದು ಹೋಗೋ ಖರ್ಚುಗಳು ಜಾಸ್ತಿ ಆಗ್ತದೆ, ಹಾಗೆ ಮನೆಯಲ್ಲಿ ಮಾಡೋರು ಕೂಡ ತಂದೆ ತಾಯಿ ಇಬ್ರು ನಾವೊಬ್ಬರೇ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಜನ ಕೂಡ ಬೇಕಾಗುತ್ತದೆ, ಸಮಯ ನಿರ್ವಹಣೆ ಬೇಕಾಗುತ್ತದೆ. ಹಾಗಾಗಿ ಮಾಡ್ತಿಲ್ಲ ಸದ್ಯಕ್ಕೆ. ಈಗ ಹೆಚ್ಚು ಹೆಚ್ಚು ನಮಗೆ ಹೈನುಗಾರಿಕೆಯಲ್ಲಿ ಆದಾಯ ಬರಬೇಕಂತಂದ್ರೆ ಈಗ ಬೇಸಿಗೆ ಬಂತಪ್ಪ ನಿಮಗೆ, ಸಾಕಷ್ಟು ಹಾಲಿನ ಉತ್ಪನ್ನಗಳನ್ನ ಮಾಡಿ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇದೆ. ಈಗ ಮೊಸರು, ಮಜ್ಜಿಗೆ ಇವಕ್ಕೆಲ್ಲ ಸಾಕಷ್ಟು ಬೇಡಿಕೆ ಇದೆ ಅಲ್ವಾ? ಈಗ ಬರೇ ನೇರವಾಗಿ ನಾವು ಹಾಲನ್ನ ಕೊಟ್ಟರೆ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮಗೆ ಆದಾಯ ಕಡಿಮೆ ಅಂತ ಅನ್ಸಲ್ವಾ? ಖಂಡಿತವಾಗಿಯೂ ಅನಿಸ್ತದೆ ಸರ್. ಯಾಕಂದ್ರೆ ನಾವು ವ್ಯಾಲ್ಯೂಯೇಟೆಡ್ ಪ್ರಾಡಕ್ಟ್ ಅಂದ್ರೆ ಏನು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಬಹುದು ಹಾಲಿಂದ ಕೂಡ. ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಮೆಷಿನರಿಗಳು ಬೇಕಾಗ್ತದೆ, ಲಾರ್ಜ್ ಸ್ಕೇಲ್ ಅಲ್ಲಿ ಮೆಷಿನರಿಗಳಾಗಿರ್ಬೋದು, ಜಾಗದ ವ್ಯವಸ್ಥೆ ಆಗಿರ್ಬೋದು, ಅದರ ಬಗ್ಗೆ ನಮಗೆ ಮಾಹಿತಿ ಆಗಿರ್ಬೋದು, ಇವೆಲ್ಲ ಮಾಹಿತಿ ಕೊರತೆಗಳಾಗಿರ್ಬೋದು, ಯಾಂತ್ರೀಕರಣದತ್ತ ನಾವು ಮುಖ ಮಾಡ್ತಾ ಇಲ್ಲ, ಈ ಒಂದು ಕೆಲವು ಕೊರತೆಗಳಿಂದ ನಾವು ಅದನ್ನ ಮಾಡಕ್ ಆಗ್ತಾ ಇಲ್ಲ ಸರ್. ಯಾವ ರೀತಿಯಲ್ಲಿ ನಮಗೆ ಅಧ್ಯಯನ ಪ್ರವಾಸಗಳನ್ನ ಕರ್ಕೊಂಡೋಗಿ ಮಾಹಿತಿ ನೀಡಿದ್ರೆ ಖಂಡಿತ ಮಾಡಬಹುದು. ಯುವಕರಾದವರು ಅವರದೇ ಒಂದು ಸ್ವಂತ ಬ್ರ್ಯಾಂಡ್ ಅನ್ನು ಕೂಡ ಮಾಡಿಕೊಂಡು ಮಾಡಬಹುದು, ತಪ್ಪೇನಿಲ್ಲ. ಆದ್ರೆ ಅದಕ್ಕೆ ಅವಕಾಶಗಳು ತುಂಬಾ ಕಡಿಮೆ ಇದಾವೆ. ಸರ್ಕಾರದ ವತಿಯಿಂದ ಏನಾರು ಸಹಕಾರ ಕೊಟ್ರೆ ಮಾಡಬಹುದು. ಅಂದ್ರೆ ಹೈನುಗಾರಿಕೆಯಲ್ಲಿ ಈಗ ಸಾಕಷ್ಟು ಹಸುಗಳ ಒಂದು ಅಭಿವೃದ್ಧಿ ಆಗ್ಬೇಕಂತಂದ್ರೆ ಕರುಗಳ ಒಂದು ಪಾಲನೆ ಚೆನ್ನಾಗಿ ಮಾಡ್ಬೇಕಾಗತ್ತಲ್ವಾ? ಕರುಗಳನ್ನ ಯಾವ ರೀತಿ ನೀವು ಸಾಕಾಣಿಕೆ ಮಾಡ್ತಾರೆ? ಕೆಲವರು ನೋಡ್ತಾ ಇದೀವಿ, ಒಂದೆರಡು ತಿಂಗಳು ಕರ ಆಗಿರಲ್ಲ, ಬರೀ ಮೈ ತುಂಬಾ ಬರೀ ಉಣ್ಣೆ ಎತ್ಕೊಂಡು ಅದು ಸಾಯುವಂತದ್ನ ಇಂಥ ಪರಿಸ್ಥಿತಿಗಳು ನೋಡ್ತಾ ಇದ್ವಿ. ಅದರಲ್ಲೂ ನೀವು ಯಾವ ರೀತಿ ಸಾಕಾಣಿಕೆಗೆ ಹೆಚ್ಚು ಒತ್ತನ್ನ ಕೊಟ್ಟಿದ್ದೀರಾ? ಈ ಕರುಗಳಂದ್ರೆ ಸರ್, ನಾವೇನಾಗುತ್ತೆ ಅಂದ್ರೆ ನಾವು ಆದಾಯ ಗಳಿಸುವ ಒಂದು ಉದ್ದೇಶದಿಂದ ಕರುಗಳನ್ನ ಪಾಲನೆ ಸರಿಯಾಗಿ ಮಾಡೋದಿಲ್ಲ, ಅವಕ್ಕೆ ಸರಿಯಾಗಿ ಹಾಲನ್ನು ಕುಡಿಸೋದಿಲ್ಲ. ಏನಾಗುತ್ತೆ ಅಂದ್ರೆ ನಾವಿಲ್ಲಿ ದೊಡ್ಡ ಹಸುವಿನ ಹಾಲು ಕೊಡುತ್ತೆ ಅಂದ್ರೆ ಅದನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು, ಕರುಗಳನ್ನ ನಾವಿಲ್ಲ ಒಂದು ಮೂಲೆ ಕಟ್ಟಿ ಬಿಡುವಂಥದ್ದು, ಅದಕ್ಕೆ ಸರಿಯಾಗಿ ಮೇವನ್ನ ಹಾಕೋದಿಲ್ಲ. ಹಾಗಾಗಿ ಏನಾಗುತ್ತೆ ಅಂದ್ರೆ ಆ ಕರುವನ್ನು ನಾವು ಹುಟ್ಟಿದ ತಕ್ಷಣ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಪ್ರತಿ ಒಂದು 3-4 ತಿಂಗಳು ಚೆನ್ನಾಗಿ ಹಾಲು ಕುಡಿಸುವಂತದ್ದು, ಅದರ ತಾಯಿ ಹಾಲನ್ನು ಕುಡಿಸುವಂತದ್ದು, ಹಾಗೆ ಅದಕ್ಕೆ ಉಣ್ಣೆ ಔಷಧಿಗಳು ಸಿಗ್ತದೆ, ಅದನ್ನ ಸಿಂಪಡಣೆ ಮಾಡುವುದು, ಅದನ್ನು ಕಟ್ಟುವ ಜಾಗದಲ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥದ್ದು, ಅದಕ್ಕೆ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ನೊಣಗಳು ಈ ತರದಿಂದ ಅವನ್ನ ಕಾಯ್ದುಕೊಳ್ಳುವಂಥದ್ದು, ಅವಕ್ಕೆ ಮೆಸ್ ವ್ಯವಸ್ಥೆ ಮಾಡುವಂಥದ್ದು, ಈ ರೀತಿಯಾಗಿ ಅವುಗಳನ್ನ ಚೆನ್ನಾಗಿ ಕಾಪಾಡಿಕೊಳ್ಬೇಕಾಗುತ್ತೆ ಸರ್. ಈಗ ಹೆಚ್ಚು ಹೆಚ್ಚು ನಾವು ಕಾಳಜಿ ವಹಿಸಿದಾಗ ಅಂದ್ರೆ ಕರುಗಳು ನಿಮಗೆ ಒಂದಲ್ಲ ಒಂದಿನ ಸಾಕಷ್ಟು ಆದಾಯನ ತಂದ್ಕೊಡ್ತಾವಲ್ವಾ? ಖಂಡಿತವಾಗಿ ಸರ್. ಯಾಕೆಂದ್ರೆ ನಾವು ಎಕ್ಸಾಂಪಲ್ ಹೇಳ್ಬೇಕಾಗ್ತದೆ ಅಂದ್ರೆ ಈಗ ಜರ್ಸಿ ಕರುಗಳೆಲ್ಲ 2-3 ಕರುಗಳನ್ನ ನಾವು ಒಮ್ಮೆ ತಗೋಬಂದು ಅಥವಾ ನಮ್ಮ ಹಸುವಿನ ಕರುಗಳನ್ನ ಚೆನ್ನಾಗಿ ಪೋಷಣೆ ಮಾಡಿ ಒಂದು 3 ವರ್ಷ ತನಕ ಸಾಕಿ ಮಾರಾಟ ಮಾಡಿದ್ರೆ ಅದರಲ್ಲೂ ಕೂಡ ರೈತರು ಒಳ್ಳೆ ಆದಾಯ ಗಳಿಸಬಹುದು. ಕೆಲವರೆಲ್ಲ ನಾನು ಕೇಳಿದ ಮಟ್ಟಿಗೆ ಈ ತರ ಒಂದು ಹೈನುಗಾರಿಕೆಯನ್ನು ಹೊರತುಪಡಿಸಿ ಸೀಮಿತಾಗ್ರು ಕರುಗಳ ಸಾಕಾಣಿಕೆಗೆ ಹೆಚ್ಚು ಮಹತ್ವ ಕೊಟ್ಟು ಇದರಿಂದನೂ ಆರ್ಥಿಕವಾಗಿ ಆರ್ಥಿಕತೆಯನ್ನು ಹೆಚ್ಚಿಸಿಕೊಳ್ತಿದ್ದಾರೆ ರೈತರು, ಈ ತರನು ಕೂಡ ಮಾಡ್ತಿದ್ದಾರೆ ಸರ್. ಎಲ್ಲ ಒಂದ್ ಕಡೆ ಈಗ ಕೃಷಿಯಲ್ಲಿ ನಿಮ್ಗೆ ಆದಾಯ ಬರಲಿಲ್ಲ ಅಂದ್ರೆ ಹೈನುಗಾರಿಕೆಯನ್ನ ನಿಮ್ಗೆ ಕೈ ಹಿಡಿಯಂತದ್ದಲ್ವಾ? ಖಂಡಿತ. ಈಗ ಸರಿಯಾದ ಕಾಲಕ್ಕೆ ಮಳೆ ಬಂತು ಅಂದ್ರೆ ಒಳ್ಳೆಯ ಬೆಳೆ ಬರುತ್ತೆ. ಒಂದು ವೇಳೆ ಅತಿ ಹೆಚ್ಚು ಮಳೆ ಆದಾಗ್ನೂ ಬೆಳೆ ಫೇಲ್ ಆಗುವಂತ ಒಂದು ಸಂದರ್ಭಗಳು ಇದ್ದಾವೆ. ಅಂತ ಸಂದರ್ಭ ಸಂದರ್ಭದಲ್ಲಿ ನಮ್ಮ ಒಂದು ಬದುಕನ್ನ ಕಟ್ಟಿಕೊಳ್ಬೇಕಂತಂದ್ರೆ ಈ ಹೈನುಗಾರಿಕೆ ಉಪಕಸಬುಗಳು, ಹೈನುಗಾರಿಕೆ ಆಗಿರ್ಬೋದು, ಒಟ್ಟಾರೆ ಪಶು ಸಾಕಾಣಿಕೆ ಸಾಕಷ್ಟು ಕೃಷಿಕನ ಕೈ ಹಿಡಿಯುತ್ತೆ ಅಲ್ವಾ? ಸುಮಾರು ಈಗ ನಮ್ಮ ಚಿತ್ರದುರ್ಗ, ಶಿವಮೊಗ್ಗ, ದಾವಣಗೆರೆ ಎಲ್ಲ ನಮ್ಮ ಕರ್ನಾಟಕ ದೇಶಾದ್ಯಂತ ಕೂಡ ಈಗ ರೈತರು ಒಂದು ಮಟ್ಟಿಗೆ ಆರ್ಥಿಕವಾಗಿ ಸದೃಢರಾಗಿದ್ದಾರೆ, ಜೀವನವನ್ನ ಸುಖಕರವಾಗಿ ಸಾಕ್ತಿದ್ದಾರೆ ಅಂದ್ರೆ ಅವರ ಉಪಕಸಬುಗಳಂತೆ ನಾವು ನೀವು ಹೇಳಿದ ಹೈನುಗಾರಿಕೆ ಆಗಿರ್ಬೋದು, ಮೀನುಗಾರಿಕೆ, ಜೇನು ಕೃಷಿ, ಈ ತರ ಒಂದು ಉಪಕಸಬುಗಳ ಮೂಲಕನೆ ಅವರು ಏನು ಸೊಸೈಟಿಯಲ್ಲಿ, ಸಮಾಜದಲ್ಲಿ ಬೇರೆ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಆರ್ಥಿಕವಾಗಿ ಆದಾಯವನ್ನು ಗಳಿಸಿದ್ದಾರೆ ಅದೇ ತರ ಆರ್ಥಿಕವಾಗಿ ಮುಂದೆ ಬರೋದಕ್ಕೆ ಕಾರಣನೇ ಹೈನುಗಾರಿಕೆ, ಅದರಲ್ಲಿ ಪಶುಸಂಗೋಪನೆ ಅಂದ್ರೆ ತಪ್ಪಾಗಲ್ಲ ಸರ್. ಎಲ್ಲೋ ಒಂದ್ ಕಡೆ ಈಗ ಹೈನುಗಾರಿಕೆ ಜೊತೆಗೆ ಕೂಡು ಪದ್ಧತಿಯಲ್ಲಿ ಈ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಮಾಡಿಕೊಂಡು ಅದರಿಂದಲೂ ನೀವು ಆದಾಯ ಗಳಿಸಬಹುದಲ್ವಾ? ಖಂಡಿತವಾಗಿ ಮಾಡ್ಬೋದು ಸರ್. ಏನಂದ್ರೆ ನಮ್ಗೆ ಅಷ್ಟು ಕುರಿ ಮೇಕೆ ಸಾಕಾಣಿಕೆ ಅದು ಮಾಹಿತಿ ಇರಲಿಲ್ಲ, ಯಾಕೆಂದ್ರೆ ಪೂರ್ವಜರು ತಂದೆ ತಾಯಿಗಳಾಗ್ಲಿ ಅದ್ರ ಬಗ್ಗೆ ಅದ್ಯಾವತ್ತೂ ಕೂಡ ಸಾಕಾಣಿಕೆ ಮಾಡಿಲ್ಲ ಅವರು. ನಮಗೆ ಗೊತ್ತಿದ್ದು ಹಸು ಸಾಕಾಣಿಕೆ ಒಂದೇ ಮಾಡ್ತಾ ಇದ್ದೇವೆ, ಮುಂದಿನ ದಿನಮಾನಗಳಲ್ಲಿ ಮಾಡಬಹುದು ಸರ್. ಸಾಕಷ್ಟು ನಿಮಗೆ ಅದ್ರ ಬಗ್ಗೆ ತರಬೇತಿಗಳು ಅಂತಂದ್ರೆ ಇವತ್ತು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಕೊಡ್ತಾ ಇದ್ದಾರೆ. ಈಗ ಮೀನು ಕೃಷಿ ಬಗ್ಗೆ ಕೊಡ್ತಾ ಇದ್ದಾರೆ, ಜೇನು ಕೃಷಿ ಬಗ್ಗೆ ಕೊಡ್ತಾ ಇದ್ದಾರೆ, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಒಟ್ಟು ಟೋಟಲ್ ಕೃಷಿಗೆ ಸಂಬಂಧಪಟ್ಟಂತ ಸಾಕಷ್ಟು ಮಾಹಿತಿಗಳನ್ನ ನೀಡ್ತಾ ಬಂದಿದ್ದಾರೆ ಅಲ್ವಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ? ನೀವು ಅಂತ ಒಂದು ಕೇಂದ್ರಗಳಿಗೆ ಭೇಟಿ ಕೊಟ್ಟರೆ ನಿಮಗೆ ಸಾಕಷ್ಟು ಮಾಹಿತಿನೂ ಸಿಗುತ್ತಲ್ವಾ? ಮಾಹಿತಿ ತಗೊಳ್ತೇವೆ ಸರ್, ಈಗ ಒಂದನ್ನೇ ನಂಬಿಕೊಂಡು ಕೂರೋದಕ್ಕೆ ಆಗೋದಿಲ್ಲ, ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಅವಕಾಶಗಳನ್ನ ಬಳಸಿಕೊಳ್ತೇವೆ. ಗೋವಿಂದರಾಜ್ ಅವರೇ, ಈಗ ನೋಡಿದೀವಿ ನಾವು ಸಾಕಷ್ಟು ಅಡಿಕೆ ಬೆಳೆಯನ್ನ ಬೆಳೀತಾ ಇದ್ದಾರೆ ಅಡಿಕೆ ಬೆಳೆಗಾರರು. ಈಗೇನು ಹಸುಗಳಿಂದ ಬಂದಿರತಕ್ಕಂತ ಗಂಜಲ ಸಗಣಿಯನ್ನ ಸ್ವಲ್ಪ ಮಟ್ಟಿಗೆ ವೇಸ್ಟ್ ಮಾಡದಂಗೆ ಸಾಕಷ್ಟು ಅಡಿಕೆ ಗಿಡಗಳಿಗೆ ಅದನ್ನ ಬಳಸಿಕೊಂಡು ಒಳ್ಳೆ ಉತ್ತಮವಾದ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಈಗ ನೀವು ಹೈನುಗಾರಿಕೆ ಮಾಡಿದಿರಾ, ಈಗ ಸಗಣಿ ಸಿಗುತ್ತೆ, ಗಂಜಲ ಸಿಗುತ್ತೆ, ಅದನ್ನೆಲ್ಲ ಯಾವ ರೀತಿ ನೀವು ಬಳಸಿಕೊಳ್ತೀರಾ ನಿಮ್ಮ ಕೃಷಿಗೆ? ನಾವೇನ್ ಮಾಡ್ತಿದ್ವಿ ಅಂದ್ರೆ, ನಾವು ಮುಂಚೆ ಎಲ್ಲ ಕೂಡ ಒಂದು ಹೇಗೆ ತಿಪ್ಪೆಯಲ್ಲಿ ಹಾಕುವಂತ ಪದ್ಧತಿಯನ್ನು ಮಾಡ್ತಾ ಇದ್ವಿ. ಕ್ರಮೇಣ ನಾವು ಕೂಡ ಈಗ ಒಂದ್ 3-4 ವರ್ಷದಿಂದ ನಮ್ಮ ಮಾಹಿತಿ ಅರಿವು ಬಂದಾಗಿಂದ ಏನ್ ಮಾಡ್ತಿದ್ದೇವೆ ಅಂದ್ರೆ, ಅದನ್ನ ಒಂದು ಕಡೆ ನೆರಳಲ್ಲಿ ಹಾಕುವಂತದ್ದು, 4 ಚೌಕ ತರ ಮಾಡಿಬಿಟ್ಟು ನೆರಳಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಏನು ಮೇಲೆ ಯಾವಾಗ್ಲೂ ಕೂಡ ಮಲ್ಚಿಂಗ್ ಮಾಡುವಂತದ್ದು, ಅದು ಅದಕ್ಕೆ ಯಾವಾಗಾದ್ರೆ ಒಂದು 2 ನೀರನ್ನು ಸುರಿಯುವಂತದ್ದು. ಹಾಗೆ ಏನ್ ಮಾಡ್ತೀವಿ ಅಂದ್ರೆ, ನಾವು ಎರೆಹುಳುಗಳನ್ನ ಅದಕ್ಕೊಂದು 2 ಕೆಜಿನೋ 3 ಕೆಜಿನ ತಂದು ಬಿಡುವಂತದ್ದು. ಹೀಗೆ ಎರೆಹುಳುಗಳನ್ನ ಬಿಟ್ರೆ ಅದು ಒಂದು ಒಳ್ಳೆ ನಮಗೆ ವರ್ಮಿ ಕಾಂಪೋಸ್ಟ್ ಕೂಡ ಸಿಗುತ್ತೆ. ಮತ್ತೆ ಆ ಗಂಜಲವನ್ನು ಕೂಡ ನಾವು ಅದ್ರ ಮೇಲೆ ಹಾಕ್ತಿದ್ದೇವೆ ಸರ್, ತಿಪ್ಪೆಯ ಮೇಲೆ ಹಾಕಿ ಅದನ್ನ ಉತ್ತಮ ರೀತಿಯಲ್ಲಿ ಒಂದು ಎರೆಹುಳು ಗೊಬ್ಬರವಾಗಿ ತಗೊಳ್ತಾ ಇದ್ದೇವೆ ನಾವು. ಉತ್ತಮವಾದ ಒಂದು ಗೊಬ್ಬರ ಸಿಗಬೇಕಂತಂದ್ರೆ ನೆರಳಲ್ಲೇ ಹಾಕ್ಬೇಕಲ್ಲ? ನೆರಳಲ್ಲಿ ಖಂಡಿತ. ಬಿಸಿಲಿನಲ್ಲಿ ನೀವು ಹಾಕಿದ್ರೆ ಅದರಲ್ಲಿ ಬಿಸಿಲಿಗೆ ಒಣಗಿ ಯಾವುದು ಏನು ಪೋಷಕಾಂಶ ಸಿಗಲ್ಲ ಅದರಲ್ಲಿ ಅಲ್ವಾ? ಆ ಬಿಸಿಲಿನ ಸೂರ್ಯನ ಕಿರಣಗಳು ನೇರವಾಗಿ ನಮ್ಮ ಏನು ಸಗಣಿ ಮೇಲೆ, ಗಂಜಲ ಮೇಲೆ ಬೀಳೋದ್ರಿಂದ ಅದರಲ್ಲಿರುವಂತಹ ಸೂಕ್ಷ್ಮವಾದಂತಹ ಏನು ಬ್ಯಾಕ್ಟೀರಿಯಾಗಳಾಗಿರ್ಬೋದು, ವೈರಸ್ಗಳಾಗಿರ್ಬೋದು, ಅವೆಲ್ಲ ಕೂಡ ಸತ್ತೋಗೋದ್ರಿಂದ ನಾವು ಸುಮ್ಮನೆ ರೈತರಿಗೆ ಇದೆಲ್ಲ ಮಾಹಿತಿ ಕೊರತೆ ಇರುತ್ತೆ ಸುಮ್ಮನೆ. ಹಾಗಾಗಿ ನಾವು ನೆರಳಲ್ಲೇ ಒಂದು ಏನು ಈ ಒಂದು ತ್ಯಾಜ್ಯಗಳನ್ನ ಹಾಕಿ ಒಳ್ಳೆ ರೀತಿಯಲ್ಲಿ ಕೊಳೆಸಿಕೊಂಡು ಹೊಲಕ್ಕೆ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ. ಒಟ್ಟಾರೆ ಈಗ ಸಾಕಷ್ಟು ವಿದ್ಯಾಭ್ಯಾಸವನ್ನ ಮಾಡಿಕೊಂಡಿದ್ದಂತವರು ದಿಢೀರ್ನೆ ಈ ಕೃಷಿ ಬದುಕಿ ಬಂದು ಹೈನುಗಾರಿಕೆಯನ್ನ ಮಾಡ್ತಾ ಇದ್ದೀರಾ, ಏನನ್ಸುತ್ತೆ ನಿಮಗೆ ಈ ಕೃಷಿ ಬದುಕು? ಚೆನ್ನಾಗಿದೆ ಸರ್, ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ದೂರದ ಕಾಣದ ಊರಿಗೆ ಹೋಗಿ ಯಾವುದೋ ಗೊತ್ತಿಲ್ಲದ ಕೆಲಸವನ್ನು ಮಾಡೋದಕ್ಕಿಂತ ಗೊತ್ತಿರೋ ಕೆಲಸವನ್ನೇ ಅಚ್ಚುಕಟ್ಟಾಗಿ ಮಾಡೋದು ತುಂಬಾ ಉತ್ತಮವಾಗಿರ್ತದೆ. ಹಾಗಾಗಿ ನೆಮ್ಮದಿದಾಯಕವಾದ ಮತ್ತು ಆರೋಗ್ಯದಾಯಕವಾದ, ಹಾಗೆ ಕೆಲವರೆಲ್ಲ ಹೇಳ್ತಾರೆ ಬಿ ಪಿ ಶುಗರ್ ಆದ್ರೆ ದಿಸಕ್ಕೆ 2-3 ವಾಕ್ ಮಾಡಬೇಕು ಅಂತ, ನಾವು ನ್ಯಾಚುರಲ್ ಆಗಿ ಹೊಲದಲ್ಲೇ ವಾಕ್ ಮಾಡ್ತೇವೆ, ಹಾಗಾಗಿ ಚೆನ್ನಾಗಿದೆ ಸರ್. ಒಳ್ಳೇದು ಗೋವಿಂದರಾಜ್ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿ ಜೊತೆಗೆ ಉಪಕಸಬಾಗಿ ಈ ಒಂದು ಹೈನುಗಾರಿಕೆ ಯಾವ ರೀತಿ ಮಾಡಿಕೊಂಡು ಬರ್ತಾ ಇದ್ದೀರಾ, ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಮಟ್ಟದಲ್ಲಿ ಹೈನುಗಾರಿಕೆ ಮಾಡಬೇಕು ಅನ್ನುವಂತಹ ಮಾತನ್ನು ಸಹ ನೀವು ಹೇಳಿದಿರಾ, ಆ ಒಂದು ಮಾತು ಈಡೇರಲಿ ಅಂತೇಳಿ ಸಹ ನಾವು ಹಾರೈಸುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಒಂದು ಹೈನುಗಾರಿಕೆಯ ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಹಿರೇಬೆನ್ನೂರು ಗ್ರಾಮದ ಕೃಷಿಕ ಹೆಚ್ಆರ್ ಗೋವಿಂದರಾಜು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ, 7 or 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1800-420-2233 ಕರೆ ಮಾಡಿ. ಕೇಳಿದ್ರೆ 8:00 to 8:15 8:00 to 8:45 ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಅಲ್ಲಿ ಪ್ರಶ್ನೆಗಳನ್ನ ಕೂಡ ನಾನು ಕೇಳ್ತೇನೆ, ಕಾಯ್ತಾ ಇರಿ ಅಂತ ಹೇಳ್ತಾ, ಹಾಗೆ 9:30 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಒಂದೇ ಚಲನಚಿತ್ರದಿಂದ ಆಯ್ದಂತಹ ಕನ್ನಡ ಗೀತೆಗಳನ್ನ ಕೇಳಬಹುದು. ಚಿತ್ರ ಯಾವುದು ಅಂತ ಹೇಳಿದ್ರೆ ಅಮೃತ ವರ್ಷಿಣಿ ಚಿತ್ರದಿಂದ ಆಯ್ದ ಗೀತೆಗಳನ್ನ ಇವತ್ತು ಸವಿ ನೆನಪು ಕಾರ್ಯಕ್ರಮದಲ್ಲಿ ಕೇಳ್ತೀರಿ. ಇನ್ನು ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಬರೋಣ ಒಂದು ಜನಪದ ಗೀತೆಯನ್ನ. ತವರಿನ ಸಿರಿದೇವಿ ನೀನೋಗಿ ಬಾ ತಂಗಿ, ತವರಿನ ಸಿರಿದೇವಿ ನೀನೋಗಿ ಬಾ ತಂಗಿ, ನಿನ್ನ ಅಣ್ಣನ್ನ ಮರಿಬ್ಯಾಡ, ನಿನ್ನ ಅಣ್ಣನ್ನ ಮರಿಬ್ಯಾಡ, ನಿನ್ನ ಅಣ್ಣನ್ನ ಮರಿಬ್ಯಾಡ ನನ್ನ ತಂಗಿ, ನಿನ್ನ ಅಣ್ಣನ್ನ ಮರಿಬ್ಯಾಡ ನನ್ನ ತಂಗಿ, ತವರಿಗೆ ಮಾತೊಂದ ತರಬ್ಯಾಡ, ತವರಿಗೆ ಮಾತೊಂದ ತರಬ್ಯಾಡ, ತವರಿಗೆ ಮಾತೊಂದ ತರಬ್ಯಾಡ, ತವರಿಗೆ ಮಾತೊಂದ ತರಬ್ಯಾಡ. ಸಿರಿದೇವಿ ನೀನೋಗಿ ಬಾ ತಂಗಿ, ತವರಿನ ಸಿರಿದೇವಿ ನೀನೋಗಿ ಬಾ ತಂಗಿ, ನಿನ್ನ ಅಣ್ಣನ್ನ ಮರಿಬ್ಯಾಡ, ನಿನ್ನ ಅಣ್ಣನ್ನ ಮರಿಬ್ಯಾಡ. ತವರಿನ ಸಿರಿದೇವಿ ನೀನೋಗಿ ಬಾ ತಂಗಿ, ತವರಿನ ಸಿರಿದೇವಿ ನೀನೋಗಿ ಬಾ ತಂಗಿ, ನಿನ್ನ ಅಣ್ಣನ್ನ ಮರಿಬ್ಯಾಡ, ನಿನ್ನ ಅಣ್ಣನ್ನ ಮರಿಬ್ಯಾಡ.